ಆರ್ಸಿಎಫ್ ಸುಫಲ ನಿನಗೆ ಸಾಟಿ ಇಲ್ಲ. ಏನ್ ರಮಣ ಇಷ್ಟೊಂದು ಖುಷಿಯಾಗಿದ್ಯಾ? ಬಂಪರ್ ಬೆಳೆ ಬಂತು ಅಂತ. ನನ್ನ ಹೊಲದ ಬಂಪರ್ ಇಳುವರಿ ಗುಟ್ಟು ಆರ್ಸಿಎಫ್ ನ ಸುಫಲ 15 15 15 ಅದೇ ಗುಣಮಟ್ಟ ಅತ್ಯಧಿಕ ಇಳುವರಿ ಆರ್ಸಿಎಫ್ ನ ಸುಫಲ 15 15 15 ಈಗ ಭಾರತ್ ಎನ್ಪಿಕೆ 15 15 15 ಹೊಸ ಚೀಲದಲ್ಲಿ ಲಭ್ಯ. ನೋಡ್ ಶಿವಣ್ಣ, ಗೊಬ್ಬರ ಖರೀದಿಸುವಾಗ ಆರ್ಸಿಎಫ್ ನ ಚಿಹ್ನೆ ಮತ್ತು ಹೆಸರನ್ನ ಖಾತ್ರಿ ಪಡಿಸ್ಕೊಳ್ಳೋದ ಮರಿಬೇಡ. ಭೂಮಿಯಲ್ಲಿ ಬಂಗಾರ ಬೆಳೆಯುವ ಅವಕಾಶ ಕಳ್ಕೊಳ್ಬೇಡ. ರೈತ ಬಾಂಧವರೇ, ಮಾನವ ಹಾಗೂ ವನ್ಯಜೀವಿ ಸಂಘರ್ಷ ಅನ್ನೋದು ಇಂದಿನದಲ್ಲ, ಸಾವಿರಾರು ವರ್ಷಗಳಿಂದಲೂ ಕೂಡ ನಡೀತಾನೆ ಬಂದಿದೆ. ಕಾಡು ಅಂದಮೇಲೆ ಕಾಡಿಗೊಂದು ಅಂಚು ಅಂತ ಇರುತ್ತೆ. ಅಂಚು ಅಂದಮೇಲೆ ಅಂಚಿನಿಂದ ನಮ್ಮ ರೈತರ ಜಮೀನುಗಳು ಅಥವಾ ಮನೆ ಮಠಗಳು ಇವೆಲ್ಲ ಶುರು ಆಗ್ತವೆ. ಹಾಗಾಗಿ ಈ ಸಂಘರ್ಷ ಅನ್ನುವಂಥದ್ದು ಪುರಾತನ ಕಾಲದಿಂದಲೂ ಕೂಡ ನಡೀತಾನೆ ಬಂದಿದೆ. ಅದ್ರ ಜೊತೆಗೆ ನಮ್ಮ ತಲೆಯಲ್ಲಿ ಕೂತಿರುವಂಥ ಅಥವಾ ನಮ್ಮ ಮನಸ್ಸಿನೊಳಗೆ ಆಳವಾಗಿ ಬೇರ್ಬಿಟ್ಟಿರುವಂಥ ಈ ಜನಪದ ಕಥೆಗಳು, ಕಾಡು ಪ್ರಾಣಿಗಳು ಅಂತ ಹೇಳಿದ್ರೆ ಕ್ರೂರ ಮೃಗಗಳು ಅಂತಲೇ ನಮ್ಮಲ್ಲಿ ಕೂತಿರುವಂಥದ್ದು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಕಥೆಗಳು ನಮ್ಮಲ್ಲಿ ಜನಜನಿತವಾಗಿ ಪ್ರಚಲಿತ ಬಂದಿದೆ ಇಲ್ಲಿಂದಲೂ ಕೂಡ. ಹಾಗಾಗಿ ನಮಗೆ ಕಾಡು ಅಂದ ತಕ್ಷಣವೇ ಒಂದು ಕುತೂಹಲ ಜೊತೆಗೆ ಭಯ ಇವೆಲ್ಲವೂ ಕೂಡ ಸೇರಿಕೊಂಡ ಹಾಗೆ ಈ ಸಂಘರ್ಷ ಅನ್ನೋದು ಉದ್ದೀಪನ ಆಗ್ತಾ ಹೋಗಿದೆ. ಮಾನವ ಹಾಗೂ ವನ್ಯಜೀವಿ ಸಂಘರ್ಷದಿಂದ ಕಾಡಂಚಿನಲ್ಲಿರುವಂಥ ರೈತರ ಮೇಲಾಗುವಂಥ ಪರಿಣಾಮಗಳು ಮತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಪರಿಹಾರದ ಬಗ್ಗೆ ಇವತ್ತು ನಮ್ಮ ಜೊತೆಗೆ ಮಾತಾಡೋಕೆ ಬಂದಿದ್ದಾರೆ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ಹಿಡಿಯಾಲ ಉಪವಿಭಾಗದ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಕೆ ಪರಮೇಶ್ವರ. ನಮಸ್ಕಾರ ಸರ್. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ತುಂಬ ಧನ್ಯವಾದಗಳು. ಸರಿ, ಬಹಳ ಮುಖ್ಯವಾಗಿ ಈಗ ನಮಗೆ ಈ ಸಂಘರ್ಷ ಅನ್ನುವಂಥದ್ದು, ಮಾನವ ಹಾಗೂ ವನ್ಯಜೀವಿ ಸಂಘರ್ಷ ಅನ್ನುವಂಥದ್ದು ತುಂಬ ಹಿಂದಿನಿಂದನೂ ಕೂಡ ಪ್ರಚಲಿತದಲ್ಲಿ ಇರುವಂಥದ್ದು, ಯಾಕಾಗತ್ತೆ ಈ ಸಂಘರ್ಷ ಅನ್ನೋದು? ಮಾನವ ಪ್ರಾಣಿ ಸಂಘರ್ಷ ಯಾಕೆ ಅಂದರೆ, ಒಂದು ನಿರ್ದಿಷ್ಟವಾದ ಪ್ರದೇಶದಲ್ಲಿ ಪ್ರಾಣಿಗಳು ಮತ್ತು ಮನುಷ್ಯರು ಬದುಕ್ತಕ್ಕಂಥ ಒಂದು ವ್ಯಾಪ್ತಿ ಇದೆ. ವ್ಯಾಪ್ತಿನ ಮೀರಿ ಬಂದಾಗ ಮಾನವ ಪ್ರಾಣಿ ಸಂಘರ್ಷ ಅಂತ ಹೇಳ್ತೀವಿ. ಈಗ ಏನಾಗಿದೆ, ಮೊದಲು ಕಾಡು ಅನ್ನೋದು ನಮ್ಮ ಇಷ್ಟೊಂದು ಒಂದು ನಾಗರಿಕತೆ ಇಷ್ಟೊಂದು ಬೆಳೆದಿರಲಿಲ್ಲ. ನಾಗರಿಕತೆ ಬೆಳೆದಂತೆ ಏನಾಗಿದೆ, ಈ ನಮ್ಮ ನಾಗರಿಕತೆ ಮತ್ತು ಅಗ್ರಿಕಲ್ಚರ್ ನಮ್ಮ ಕೃಷಿ ಪದ್ಧತಿಗಳು ಕೂಡ ತುಂಬ ಬದಲಾಗಿದೆ. ಈ ಕೃಷಿ ಪದ್ಧತಿಯನ್ನು ಯಾವಾಗ ಅಭಿವೃದ್ಧಿ ಜಾಸ್ತಿ ಆಯಿತು ಮತ್ತು ನಾಗರಿಕತೆ ಜಾಸ್ತಿ ಆಯಿತು, ನಾವೇನು ಮಾಡಿದ್ದೀವಿ, ಕೃಷಿಯಲ್ಲಿ ವಿವಿಧ ರೀತಿಯ ಬೆಳೆಗಳನ್ನು ಬೆಳೀಲಿಕ್ಕೆ ನಾವು ಮುಂದೆ ಬಂದಿದ್ದೀವಿ. ಅದರಲ್ಲೂ ನಾವು ವಾಣಿಜ್ಯ ಬೆಳೆಗಳನ್ನು ಬೆಳೀತಾ ಇದ್ದೀವಿ. ಮೊದಲು ಮುಖ್ಯವಾಗಿ ಬಾಳೆ ಇರ್ಬೋದು ಮತ್ತು ನಮ್ಮದು ಕಬ್ಬು ಇರ್ಬೋದು, ಈ ರೀತಿಯ ಬೆಳೆಗಳನ್ನು ಬೆಳೆಯೋದ್ರಿಂದ ಏನಾಗಿದೆ, ಅದು ಸ್ವಲ್ಪ ಪ್ರಾಣಿಗಳಿಗೆ ಅಟ್ರ್ಯಾಕ್ಟ್ ಆಗ್ತದೆ, ಅಂದರೆ ಅದನ್ನ ಆಕರ್ಷಣೆಗಳನ್ನ ಮಾಡುತ್ತೆ. ಅದಂದ್ರೆ ಮೊದಲು ಇರಲಿಲ್ವ ಅಂತಲ್ಲ, ಮೊದಲು ಇತ್ತು. ಇದ್ದಾಗಿಯೂ ಕೂಡ ಮತ್ತು ನಮ್ಮಲ್ಲಿ ಈ ಮೊದಲು ಪ್ರಾಣಿಗಳು ಮತ್ತು ಮನುಷ್ಯರು ಅನ್ಯೋನ್ಯವಾಗಿ ಜೀವಿಸ್ತಾ ಇದ್ದಂಥ ಕಾಲ ಇತ್ತು. ಬರ್ತಾ ಇದ್ವು ಪ್ರಾಣಿಗಳು, ಹೋಗ್ತಾ ಇದ್ವು. ಅದನ್ನು ಆನೆ ಬಂತು ಹೋಯ್ತು, ಹುಲಿ ಬಂತು ಹೋಯ್ತು ಅಂತ ಹೇಳ್ತಾ ಇದ್ರು. ಅದಾಗಿ ಮತ್ತು ಆಗ ಬೆಳೀತಿರ್ತಕ್ಕಂಥ ಬೆಳೆಗೆ ಜನರು ಅಷ್ಟು ಪ್ರಾಮುಖ್ಯತೆ ಕೊಡ್ತಾಯಿದ್ರು. ಆವಾಗ ಅವ್ರ ಬರೀ ಹೊಟ್ಟೆ ಮತ್ತು ಅವ್ರಿಗೇನು ಮಿನಿಮಮ್ ಏನಿತ್ತು ಅದಕ್ಕೆ ಮಾತ್ರ ಅಷ್ಟೇ ಪ್ರಾಮುಖ್ಯತೆ ಕೊಡ್ತಾಯಿದ್ರು. ಈಗ ಕಮರ್ಷಿಯಲ್ ಕ್ರಾಪ್ ಆಗಿರೋದ್ರಿಂದ ಪ್ರಾಣಿಗಳು ಅದನ್ನ ಅಟ್ರ್ಯಾಕ್ಟ್ ಆಗಿ ಅದಕ್ಕೆ ಆಕರ್ಷಣೆ ಆಗಿ ಹೊರಗಡೆ ಬರ್ತಕ್ಕಂಥದ್ದು ಆಗ್ತಾಯಿದೆ. ತದನಂತರದಲ್ಲಿ ಆ ಆಕರ್ಷಣೆ ಆಗಿ ಹೊರಗೆ ಬಂದಾಗ ನಮ್ಮ ಜನರಿಗೂ ಕೂಡ ಅದಕ್ಕೆ ಬಂಡವಾಳ ಕೂಡ ಅಷ್ಟು ಹಾಕಿರ್ತಾರೆ. ಅದರಿಂದ ಏನಾಗ್ತದೆ, ಅವ್ರಿಗೂ ಕೂಡ ತುಂಬ ನೋವಾಗುತ್ತೆ, ಇಷ್ಟೊಂದು ಕಳ್ಕೊಂಡ್ವಲ್ಲ ಅನ್ನೋದು ಒಂದು ನೋವಲ್ಲಿ ನಮ್ಮ ಪ್ರಾಣಿಗಳು ಹಿಂಗೆ ಬಂದವು ಅಂದರೆ ಜಮೀನು ರೈತರ ಜಮೀನಿಗೆ ಬಂದವು. ಇದರಿಂದಾಗಿ ಮಾನವ ಪ್ರಾಣಿ ಸಂಘರ್ಷ ಆಗ್ತಾಯಿದೆ. ನಾಗರಿಕತೆ ಮತ್ತು ಅಭಿವೃದ್ಧಿ, ಕೃಷಿ ಅಭಿವೃದ್ಧಿ ಇರ್ಬೋದು ಮತ್ತು ಎಲ್ಲ ರೀತಿಯಲ್ಲಿ ಅಭಿವೃದ್ಧಿಗಳು ಕೂಡ, ಮತ್ತು ನಮ್ಮ ರಸ್ತೆಗಳಾಗಿರ್ಬೋದು, ಎಲೆಕ್ಟ್ರಿಸಿಟಿ ಕನೆಕ್ಷನ್ ಆಗಿರ್ಬೋದು, ಇದರಿಂದ ಕೂಡ ಮಾನವ ಪ್ರಾಣಿ ಸಂಘರ್ಷ ಆಗಲಿಕ್ಕೆ ಕಾರಣ ಆಗಿದೆ. ಈಗ ಬಹಳ ಮುಖ್ಯವಾಗಿ ಆಗುವಂಥದ್ದು ಸಂಘರ್ಷ ಅಂತ ಬಂದ ತಕ್ಷಣವೇ ಆನೆ ಮತ್ತು ಮಾನವ ಸಂಘರ್ಷನೇ ಬಹಳ ಮುಖ್ಯವಾಗಿರುವಂಥದ್ದು. ಇದು ಎಲ್ಲ ಕಡೆಗೂ ಪ್ರಚಲಿತವಾಗಿರುವಂಥ ಆನೆಗಳು, ಈಗ ಬಂಡೀಪುರ ಮತ್ತು ನಾಗರಹೊಳೆಯ ಅರಣ್ಯ ಪ್ರದೇಶಗಳಲ್ಲಿ ಆನೆಗಳ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಈ ಕಾಡಂಚಿನ, ಈ ಎರಡೂ ಬದಿಯ ಕಾಡಂಚಿನ ಹೆಚ್ಚು ರೈತರಿಗೆ ಇದರಿಂದ ಪರಿಣಾಮಗಳು ಆಗ್ತಾ ಇದ್ದಾವೆ. ಇದನ್ನು ತಡೆಗಟ್ಟೋದಕ್ಕೆ ಏನೇನು ಕ್ರಮಗಳನ್ನ ಕೈಗೊಂಡಿದೆ? ಸಂರಕ್ಷಣಾ ಕ್ರಮಗಳ ಜೊತೆಗೆ ಇದನ್ನು ಸಂಘರ್ಷವನ್ನು ತಡೆಯೋದಕ್ಕೆ ಏನು ಕ್ರಮಗಳನ್ನು ಕೈಗೊಂಡಿದ್ದೀರಿ? ನಾನು ಒಂದು ಸ್ಲೋಗನ್ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಗಜ ಆ್ಯಂಡ್ ಪ್ರಜಾ, ಗ್ರಜ ಮತ್ತು ಪ್ರಜೆಗಳು ಜೊತೆಗಿರಬೇಕು ಅಂತ. ಇದನ್ನು ಹಿಂದೆ ಇದ್ದಂಥ ಪ್ರಕಾಶ್ ಜಾವಡೇಕರ್ ನಮ್ಮ ಫಾರೆಸ್ಟ್ ಮಿನಿಸ್ಟರ್ ಇದ್ದಾಗ ಬಂದು ಹೇಳ್ತಾ ಇದ್ದ ಬೇಲಿಯನ್ನು 2009 ಹಾಕ್ಸಿದ್ವಿ. ಆವಾಗ ಏನಾಯಿತು, ಕಂಬೈಂಡ್ ಆಗಿ ಒಂದು ಮೊದಲನೇದಾಗಿ ಒಂದು ಆನೆ ತಡೆಗೆ ಅಂದಾಗ ಪಕ್ಕದಲ್ಲಿ ಒಂದು ಸೌರಶಕ್ತಿ ಬೇಲಿ ಇರೋದ್ರಿಂದ ಪ್ರಾಣಿಗಳು ಬರೋದು ಸ್ವಲ್ಪ ಕಡಿಮೆ ಆಯಿತು. ಹಂಗ ಅದರಲ್ಲೂ ಆನೆ ಬರತಕ್ಕಂಥದ್ದು ಕಡಿಮೆ ಆಯಿತು. ಅದರದ್ದು ಥಿಂಕಿಂಗು, ಮನುಷ್ಯನ ಹಂಗೆ ಥಿಂಕ್ ಮಾಡ್ತಕ್ಕಂಥ ಒಂದು ಅಥವಾ ಅದರ ಯೋಚನೆ ಮಾಡಿ ಅದನ್ನು ಕೂಡ ತಾವು ನೋಡಿರ್ಬೋದು, ಎಲ್ಲೋ ಸುಮಾರು ಒಂದು ಮಾಧ್ಯಮಗಳಲ್ಲಿ ನೋಡ್ತಾ ಇರ್ಬೋದು. ಅದನ್ನು ನಮ್ಮ ಕೊಂಬಲ್ಲಿ ಎತ್ತಕ್ಕಂಥದ್ದು ಗಂಡಾನೆ ಅಥವಾ ಮರವನ್ನು ಎತ್ತಾಕಿ ನಮ್ಮ ಸೌರಶಕ್ತಿ ಮೇಲೆ ಬೀಸಾಕಿ ಅದನ್ನು ದಾಟ್ತಕ್ಕಂಥ ನಿರ್ದೇಶನಗಳನ್ನು ನೋಡಿದ್ವಿ. ಈ ನಿಟ್ಟಿನಲ್ಲಿ ತದನಂತರದಲ್ಲಿ ನಾವು ಟೆಂಟಿಕಲ್ ಫೆನ್ಸ್ ಅಥವಾ ಟೆಂಟಿಕಲ್ ಫೆನ್ಸ್ ಅನ್ನೋದು ಒಂದು 3-4 ವರ್ಷದಿಂದ ಬಂದಿದೆ. ಆ ತದನಂತರ 2013-14 ನಾವು ರೈಲ್ವೆ ಕಂಬಿ ಅನ್ನೋದನ್ನು ಮಾಡಿದ್ವಿ. ರೈಲ್ವೆ ಕಂಬಿ ಅಂದರೆ ಉಪಯೋಗಿಸಿರ್ತಕ್ಕಂಥ ರೈಲ್ವೆ ಕಂಬಿಯನ್ನು ನಮ್ಮ ರೈಲ್ವೆ ಇಲಾಖೆಯಿಂದ ತಂದು ಅದನ್ನು 2.1 ಅಷ್ಟು ಹೈಟಿಕ್ಕೆ 2.1 ಅಷ್ಟು ಹೈಟಿಕ್ಕೆ ಕಂಬಿಗಳನ್ನು ನೆಟ್ಟು ಅಡ್ಡಡ್ಡ ಎರಡು ಕಂಬಿಗಳನ್ನು ಹಾಕಲಿಕ್ಕೆ 2013-14 ಬಂಡೀಪುರ ಮತ್ತು ನಾಗರಹೊಳೆಯಲ್ಲಿ ಪ್ರಾರಂಭಿಸಿದ್ವಿ. ಆ ನಿಟ್ಟಿನಲ್ಲಿ ಸುಮಾರು ಕಡಿಮೆ ಆಯಿತು, ಆನೆಗಳು ಹೊರಗಡೆ ಬರತಕ್ಕಂಥದ್ದು 95% ಕಡಿಮೆ ಆಯಿತು. ಅಂದರೆ ಅದು ನಮಗೆ ಟಾರ್ಗೆಟ್ ಆವಾಗಿದ್ದಂಥ ನಮ್ಮ ಗುರಿ ಕೇವಲ ಒಂದು 3 ಕಿಲೋಮೀಟರ್ 4 ಕಿಲೋಮೀಟರ್ ಮಾಡಿ ಈಗ ಪ್ರಸ್ತುತ ಒಂದು 55-60 ಕಿಲೋಮೀಟರಷ್ಟು ಮಾಡಿದ್ದೀವಿ. ನಮಗಿರ್ತಕ್ಕಂಥ ಬೌಂಡ್ರಿ 225 ಕಿಲೋಮೀಟ್ರ್, 225 ಕಿಲೋಮೀಟ್ರಿಗೂ ಮಾಡ್ತಕ್ಕಂಥದ್ದು ಸ್ವಲ್ಪ ಕಾಲಾವಕಾಶ ಮತ್ತು ನಮಗೆ ಸಂಪನ್ಮೂಲದ ಕೊರತೆಯಿಂದ ಸ್ವಲ್ಪ ಇದಾಗಿದೆ. ಆದಾಗ್ಯೂ ನಮಗೆ ನಮ್ಮ ಎಲ್ಲೆಲ್ಲಿ ಮುಖ್ಯವಾಗಿ ದಾಟ್ತಾ ಇದ್ದಂಥ ಪ್ರದೇಶಗಳಾಗಿರ್ಬೋದು, ತಮ್ಮನ್ನೇ ನಮಗೆ ಬಂಡೀಪುರದಲ್ಲಿ ಹೇಳಿದರೆ ಬಳ್ಳೂರುಂಡಿ, ನಾಗನಾಪುರ, ಓಂಕಾರ, ಆಲತ್ತೂರು, ಮಂಚಳ್ಳಿ ಇಂಥ ಭಾಗಗಳಲ್ಲಿ ನಮ್ಮ ಮಾನವ ಪ್ರಾಣಿ ಸಂಘರ್ಷ ಸ್ವಲ್ಪ ಕಡಿಮೆ ಆಗಿದೆ, ಆನೆಗಳು ಬರತಕ್ಕಂಥದ್ದು ಕಡಿಮೆ ಆಗಿದೆ. ಆದರೆ ಈಗ ಇತ್ತೀಚೆಗೆ ಆನೆ ಕಡಿಮೆ ಆಗಿದೆ, ಈಗ ಜಿಂಕೆಗಳು ಮತ್ತು ಹಂದಿಗಳು ಮತ್ತು ಸಾಂಬಾರು ಬಂದು ತಿಂತಕ್ಕಂಥದ್ದನ್ನು ನಮ್ಮ ರೈತರು ಈಗಲೂ ಕೂಡ ಅವುಗಳಿಗೂ ಕೂಡ ಏನಾದ್ರು ಒಂದು ಕ್ರಮವನ್ನು ವಹಿಸಬೇಕು ಅಂತ ಮಾಡ್ತಾರೆ. ಈ ನಿಟ್ಟಿನಲ್ಲಿ ನಮಗೆ ಆನೆ ತಡೆ ಕಂದಕ, ಸೌರಶಕ್ತಿ ಬೇಲಿ, ರೈಲ್ವೆ ಕಂಬಿಗಳು ಒಂದು ಗೋಡೆ, ಮತ್ತು ಈಗ ಟೆಂಟಿಕಲ್ ಫೆನ್ಸ್ ಅಂದರೆ ಜ್ಯೋತಿ ಬೀಳ್ತಕ್ಕಂಥ ಸೌರಶಕ್ತಿ, ಇಷ್ಟನ್ನು ಕೂಡ ನಾವು ಇಂಟಿಗ್ರೇಟೆಡ್ ಆಗಿ ಅಥವಾ ಸಪ್ರೇಟ್ ಮಾಡಿ ಸುಮಾರು ಒಂದು 95% ಮಾನವ ಪ್ರಾಣ ಸಂಘರ್ಷ ಕಡಿಮೆ ಆಗಿದೆ. ಅದರಲ್ಲೂ ಆನೆಗಳು ಬರ್ತಕ್ಕಂಥದ್ದು ಕಡಿಮೆ ಆಗಿದೆ. ಎಲ್ಲೆಲ್ಲಿ ಜಾಗ ಇದೆ, ಎಲ್ಲೆಲ್ಲಿ ಅಥವಾ ಎಲ್ಲಿ ಆನೆ ಅದನ್ನ ರೈಲ್ವೆ ಕಂಬಿನೂ ಒಂದೊಂದಷ್ಟು ಜಾಗದಲ್ಲಿ ಹೊಡೆದಿದೆ, ಅದಕ್ಕೂ ಕೂಡ ನಾವು ಮುಂದೆ ಬಂದು ಯಾಕೆ ಹೊಡಿತಾ ಇದೆ, ಅದನ್ನ ಎಲ್ಲಿ ಅದು ಅದೇನು ಡಿಫೆಕ್ಟ್ ಏನಿದೆ ಅಂತೇಳಿ ಅದನ್ನು ಮಾಡಿದ್ದೀವಿ. ಅದ್ರ ಜೊತೆಗೆ ಈ ಮಾದರಿಗಳನ್ನೆಲ್ಲ ನಾವು ಬೇರೆ ಬೇರೆ ಅಂದರೆ ಈ ರೈಲ್ವೆ ಕಂಬಿ ಅನ್ನೋದನ್ನು ನಾವು ಆಫ್ರಿಕಾದಲ್ಲಿ ಮಾಡಿರ್ತಕ್ಕಂಥದ್ದನ್ನು ಇಲ್ಲಿ ಬಂದು ಪ್ರಾರಂಭಿಸಿದ್ವಿ. ಅದರಲ್ಲೂ ಕರ್ನಾಟಕ ಅರಣ್ಯ ಇಲಾಖೆ ಇಡೀ ದೇಶದಲ್ಲೇ ಇಷ್ಟು ಕಾಮಗಾರಿಗಳನ್ನು ಮಾಡಿದೆ ಅಂತೇಳಿ ಬೇರೆ ರಾಜ್ಯಗಳಿಂದ ಬಂದು ಏನೇನು ಕಾಮಗಾರಿ ಮಾಡಿದ್ದೀವಿ ಅದನ್ನೆಲ್ಲ ಬಂದು ನೋಡಿಕೊಂಡು ಹೋಗಿ ಮುಖ್ಯವಾಗಿ ತಮಿಳುನಾಡು, ಮಹಾರಾಷ್ಟ್ರ, ಮಧ್ಯಪ್ರದೇಶಗಳ ಇಂಥ ಪ್ರದೇಶಗಳಿಂದ ಬಂದು ಮಾನವ ಪ್ರಾಣಿ ಸಂಘರ್ಷದ ಬಗ್ಗೆ ನಾವು ಮಾಡಿರ್ತಕ್ಕಂಥ ಕೆಲಸಗಳನ್ನು ನೋಡಿ ಅದನ್ನು ಅಧ್ಯಯನ ಮಾಡಿ ಈಗ ಮಾಡ್ತಾ ಇದ್ದಾರೆ ಅಂತೇಳಿ ನಮ್ಮನ್ನು ಅನುಸರಿಸಲಿಕ್ಕೆ ಮಾಡ್ಕೊಂಡೋಗಿರ್ತಕ್ಕಂಥ ನಿರ್ದೇಶನಗಳು ಇದ್ದಾವೆ. ಇದ್ರ ಜೊತೆಗೆ ನಾವು ಇನ್ನೊಂದು ಸ್ಟೀಲ್ ರೋಪ್ ಫೆನ್ಸ್ ಅಂತ ಮಾಡಿದ್ವಿ. ಸ್ಟೀಲ್ ರೋಪ್ ಫೆನ್ಸ್ ಅನ್ನೋದನ್ನು ನಾವು ಹೋಗಿ ತಮಿಳ್ನಾಡಲ್ಲಿ ಹೊಸೂರಲ್ಲಿ ನೋಡ್ಕೊಬಂದು ಅದನ್ನು ನಮ್ಮ ಕರ್ನಾಟಕದಲ್ಲಿ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ವಿ. ಆದಾಗ್ಯೂ ಕೂಡ ಅದನ್ನು ಹೊರಗಡೆ ರೈತರ ಜಮೀನಲ್ಲಿ ಮಾಡಿದರೆ ತುಂಬ ಎಫೆಕ್ಟಿವ್ ಆಗಿರತಕ್ಕಂಥ ಇದೆ ಅನ್ನೋದು ಒಂದು ಇದು. ಈ ನಿಟ್ಟಿನಲ್ಲಿ ಇತ್ತೀಚೆಗೆ ನಾನು ರೈತರಿಗೆ ನನ್ನ ಭಾಗದಲ್ಲಿ ಕೆಲಸ ಮಾಡ್ತಿದ್ದ ನನ್ನ ಭಾಗದಲ್ಲಿ ಎಸ್ಪೆಷಲಿ ಎಡಿಯಾಲ ಮತ್ತು ನುಗು ಮತ್ತು ಮಳೆಯೂರು ವಲಯಗಳಲ್ಲಿ ರೈತರಿಗೆ ನಾನು ಧನ್ಯವಾದಗಳನ್ನ ಸಲ್ಲಿಸ್ಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ನಾವು ರೈಲ್ವೆ ಕಂಬಿನ ಮಾಡಬೇಕಿದ್ರೆ ಫಸ್ಟು ನಮ್ಮದು ಕಾಡು ಕಡೆ ಮಾಡ್ಕೊತಾ ಇದ್ವಿ. ಕಾಡು ಕಡೆ ಮಾಡಿದ್ಮೇಲೆ ಅಂದರೆ ನಮ್ಮ ಕಾಡಲ್ಲಿ ಮಾಡೋದು ಆ ರೈಲ್ವೆ ಕಂಬಿನ, ಅದು ತದನಂತರದಲ್ಲಿ ಎಲಿಫೆಂಟ್ ಪ್ರೂಫ್ ಅಥವಾ ಆನೆ ತಡೆ ಕಂದಕ ಇರ್ತಾಯಿತ್ತು. ಈಗೇನಾಗಿದೆ, ರೈತರು ಮುಂದೆ ಬಂದು ನಮ್ಮ ಆನೆ ತಡೆ ಕಂದಕ ಆದಮೇಲೆ ಅವರ ರೈತರ ಜಮೀನಲ್ಲಿ ರೈಲ್ವೆ ಕಂಬಿನ ಹಾಕ್ಸ್ಕೋತಾ ಇದ್ದಾರೆ, ಈಗ ಪ್ರಾರಂಭಿಸಿದ್ದಾರೆ. ಇದನ್ನು ನಾವು ಕೆಲವು ರೈತರು ಬೇಡ ಅಂದರು, ಕೆಲವು ರೈತರು ಇಲ್ಲ ಸರ್ ನೀವು ಹಾಕಿ ಅದನ್ನು ನಾವು ನೋಡ್ಕೊತೀವಿ ಅಂದರೆ ಆನೆ ಏನು ಮಾಡುತ್ತೆ, ಫಸ್ಟು ರೈಲ್ವೆ ಕಂಬಿ ದಾಟಿಬಿಟ್ಟು ಅಥವಾ ಹೊಡೆದ್ಬಿಟ್ಟು ಮತ್ತು ಏನಾದ್ರು ಕಂದಕಗಳೆಲ್ಲರೂ ವೀಕ್ ಇದ್ದರೆ ಅಥವಾ ಎಲ್ಲರೂ ಸುಲಭವಾಗಿ ದಾಟ್ತಕ್ಕಂಥ ಒಂದು ಸೂಕ್ಷ್ಮ ಪ್ರದೇಶಗಳಲ್ಲಿ ದಾಟ್ಕೊಂಡು ಹೋಗುತ್ತೆ. ಈಗೇನಾಗಿದೆ, ಮೊದಲು ಅದು ಆನೆ ತಡೆ ಕಂದಕ ಹಿಡಿಯೋದಕ್ಕೆ ಕಷ್ಟ ಆಗುತ್ತೆ, ತದನಂತರ ಇಳಿದ ಮೇಲೆ ಅದು ರೈಲ್ವೆ ಕಂಬಿನ ಹತ್ತಲಿಕ್ಕೆ ಕಷ್ಟ ಆಗುತ್ತೆ. ಆ ರೀತಿಯಲ್ಲಿ ಮಾಡಿಕೊಟ್ಟಿರೋದ್ರಿಂದ ಈಗ ಪ್ರಸ್ತುತವಾಗಿ ಒಂದು 12 ಕಿಲೋಮೀಟ್ರು ಈಗ ನಡೀತಾ ಇದೆ ಕೆಲಸ, ರೈತರ ಜಮೀನಲ್ಲಿ ಮಾಡಿದ್ದೀವಿ. ಈಗ ಏನಾಗುತ್ತೆ, ರೈತರು ಈಗ ನಾನು ಅದು ಹೇಳಿದೆ, ಆನೆ ನಿಲ್ತದ ಮೇಲೆ ಜಿಂಕೆಗಳು ಸಾಂಬಾರುಗಳು ಹೊರಗಡೆ ಬರೋದನ್ನು ಮತ್ತು ಹಂದಿಗಳು ಬರೋದನ್ನು ಕೂಡ ಯಾವ ರೀತಿ ಅದಕ್ಕೆ ಹಾಕಿರ್ತಕ್ಕಂಥ ಒಬ್ಬ ರೈತನಿಗೆ ನಾವು 10 ಕಿಲೋಮೀಟ್ರ್ ಮಾಡಿರ್ತೀವಿ ರೈಲ್ವೆ ಕಂಬಿ, ಆದರೆ ಆ ಭಾಗದಲ್ಲಿ ರೈತನಿಗೆ ಕೇವಲ ಒಂದು 100 ಮೀಟ್ರ್ 200 ಮೀಟ್ರಷ್ಟು ಒಬ್ಬ ರೈತನಿಗೆ ಸಿಗುತ್ತೆ. ಆ ರೈತ ಏನು ಮಾಡ್ಬೋದು, ಅದಕ್ಕೆ ಜಾಲರಿನ ಹಾಕೊಬೋದು ಅಥವಾ ಒಂದು ಇನ್ನೊಂದು ತಂತಿಗಳನ್ನ ಕಟ್ಕೊಬೋದು. ಈ ನಿಟ್ಟಿನಲ್ಲಿ ಹಂದಿಗಳು ಮತ್ತು ಇತರ ಪ್ರಾಣಿಗಳನ್ನು ಕೂಡ ತಡಿಬೋದು ಅನ್ನೋದನ್ನು ಪ್ರಾಯೋಗಿಕವಾಗಿ ಈಗ ಸ್ಟಾರ್ಟ್ ಮಾಡಿದ್ದೀವಿ. ಇದು ಖಂಡಿತವಾಗಿಯೂ 100% ಸಕ್ಸಸ್ ಆಗುತ್ತೆ ಅನ್ನೋ ಒಂದು ನಮ್ಮಲ್ಲಿ ಭರವಸೆ ಇದೆ, ಮತ್ತು ರೈತರು ಕೂಡ ಇದಕ್ಕೆ ಕೈ ಜೋಡಿಸಿದ್ದಾರೆ. ಹಂಗಾಗಿ ನಾನು ರೈಲ್ವೆ ಕಂಬಿ ಅಳವಡಿಸ್ಲಿಕ್ಕೆ ಜಾಗ ಕೊಟ್ಟಂತಹ ಆ ಭಾಗದ ಜನಗಳಿಗೆ, ಎಸ್ಪೆಷಲಿ ನಮ್ಮ ಒಡೆಯನ್ಪುರ, ಆದನೂರು, ಬಡಗಲ್ಪುರ ಮತ್ತು ಲಕ್ಷ್ಮಣಪುರ ಮತ್ತು ಮಳೆಯೂರು, ಮಟ್ಟಕೆರೆ ಈ ಭಾಗದ ಜನರುಗಳಿಗೆ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಇಷ್ಟಪಡ್ತೇನೆ. ಆನೆಗಳು ಸಾಮಾನ್ಯವಾಗಿ ಅದರದೇ ಆದಂಥ ಒಂದು ಪಥ ಅಂತ ನಿರ್ಮಾಣ ಮಾಡ್ಕೊಂಡಿರ್ತವೆ, ಓಡಾಡೋದಕ್ಕೆ ಒಂದು ಜಾಗಗಳಂತ ಇರ್ತವೆ. ಮಧ್ಯದಲ್ಲಿ ಏನಾದರೂ ಅಭಿವೃದ್ಧಿ ಕೆಲಸಗಳಿಗಾಗಿ ಆ ಪಥವನ್ನು ತುಂಡರಿಸಿದ್ರೆ ಬಹುಶಃ ಅವು ಡಿಸ್ಟರ್ಬ್ ಆಗ್ತವೆ ಮತ್ತು ಆಚೆ ಈಚೆ ಓಡಾಡೋದಕ್ಕೆ. ಮತ್ತು ಈಗ ನಾವೆಲ್ಲ ಗಮನಿಸ್ತಾ ಇದ್ದೀವಿ, ನಮ್ಮ ತೋಟಕ್ಕೆ ಬಂತು ಒಂದಿಷ್ಟು ಆನೆ ಹಿಂಡು ನಮ್ಮ ತೋಟಕ್ಕೆ ಬಂತು ಅಥವಾ ನಮ್ಮ ಗದ್ದೆಗಳಿಗೆ ಬಂತು ಅಂತೆಲ್ಲ, ಮತ್ತು ಅಲ್ಲಿಂದ ಓಡಿಸೋದು ಈ ಕ್ರಮಗಳೆಲ್ಲ ಕೈಗೊಳ್ತಾ ಇರ್ತಾರೆ. ಈ ಪಥನ ನಿರ್ಮಾಣ ಮಾಡೋದಕ್ಕೆ ಅರಣ್ಯ ಇಲಾಖೆ ಏನು ಕ್ರಮಗಳನ್ನ ಕೈಗೊಳ್ತಾ ಇದೆ? ತುಂಬ ಪ್ರಸ್ತುತವಾಗಿ ವಾಸ್ತವವಾಗಿರ್ತಕ್ಕಂಥ ಪ್ರಶ್ನೆ ಮತ್ತು ತುಂಬ ಪ್ರಾಕ್ಟಿಕಲ್ ಆಗಿ ಅಂತ ಒಳ್ಳೆ ಕ್ವಶನ್ನ ಕೇಳಿದಿರಿ. ಆನೆ ಪಥ ಅಥವಾ ಎಲಿಫೆಂಟ್ ಕಾರಿಡಾರ್ ಅಂತ ಹೇಳ್ತೀವಿ, ಇದು ನಮ್ಮಲ್ಲಿ ಮಾತ್ರ ಅಲ್ಲ ಇಡೀ ದೇಶದಲ್ಲಿ ಆನೆಗಳು ಮನುಷ್ಯನಿಗಿಂತ ಮೊದಲು, ಈಗ ನಾವು ಊಟಿಗೆ ಹೋಗ್ತೀವಿ ಅವೇ ಆನೆಗಳು ಮಾಡಿರ್ತಕ್ಕಂಥ ಪಥಗಳು. ನಾವು ಈಗ ಏನಾದ್ರು ಊಟಿಗೆ ಹೋಗ್ತೀವಿ ಅಂತ ಹೇಳಿದ್ರೆ ಆ ರೋಡ್ನ ಮಾಡಿರೋದು ಆ ಆನೆಗಳು ಎಲ್ಲಿ ಹೋಗ್ತಾ ಇದ್ವು ಅದನ್ನು ನೋಡಿ ನಾವು ರೋಡ್ಗಳನ್ನ ಮಾಡ್ಕೊಂಡಿದ್ವಿ. ಈ ನಿಟ್ಟಿನಲ್ಲಿ ನೀವು ಕೇಳ್ದಂಗೆ ಆನೆಗಳ ಆನೆ ಪಥ ಅಥವಾ ಎಲಿಫೆಂಟ್ ಕಾರಿಡಾರ್ ಅನ್ನೋದನ್ನು ನಾವು ಎಲ್ಲೆಲ್ಲಿ ಕಾರಿಡಾರ್ ಇದೆ ಅನ್ನೋದನ್ನು ನಾವು ಈಗಾಗಲೇ ಮೆನ್ಷನ್ ಮಾಡ್ಕೊಂಡಿದ್ವಿ. ನಿಮಗೆ ಸಿಂಪಲಾಗಿ ಹೇಳಬೇಕಂದ್ರೆ ಚಿಕ್ಕದೇವನ ಬೆಟ್ಟದಿಂದ ಆನೆಗಳು ನಮ್ಮ ದಾಟಿ ಓಂಕಾರ್ಗೆ ಹೋಗ್ತಕ್ಕಂಥದ್ದು ಒಂದು, ಅದು ಆನೆ ಪಥ. ಅದಲ್ಲದೆ ಕಣಿಯನ್ಪುರ ಆನೆ ಪಥ ಅಂತ ಇಡೀ ದೇಶದಲ್ಲಿ ಭಾಳ ಪ್ರಸಿದ್ಧಿಯಾಗಿರ್ತಕ್ಕಂಥ ಆನೆ ಪಥ. ಅದಾದ ನಂತರ ನಿಮಗೆ ಆನೆ ಪಥ, ಈಗ ಬೇಸಿಗೆ ಬಂದರೆ ಆನೆಗಳೆಲ್ಲ ನಮ್ಮ ಕಬಿನಿ ಬ್ಯಾಕ್ ವಾಟರ್ ಇರ್ತದೆ, ಆನೆಗಳಿಗೆ ಅದೇ ಆದ ಒಂದು ರಸ್ತೆ ಆನೆ ಪಥಗಳಿದೆ ಅದ್ರಲ್ಲಿ ಹೋಗ್ತವೆ. ಈಗ ನೋಡಿದ್ರೆ ನೀವು 200-300 ಆನೆಗಳು ಕಬಿನಿ ನೀರಿನಲ್ಲಿ ಇರ್ತವೆ. ಈ ನೀರಿನಲ್ಲಿರ್ತಕ್ಕಂಥ ಆನೆಗಳು ಅವುಗಳೇ ಅದೇ ಆದ ಪಥದಲ್ಲಿ ಹೋಗ್ತವೆ, ಅದೇ ಪಥದಲ್ಲಿ ಬರ್ತವೆ. ಈಗ ಏನಾಗಿದೆ, ನಾನು ಮೊದಲೇ ಹೇಳಿದೆ ಅಭಿವೃದ್ಧಿ ಕೆಲಸಗಳು ಅಂದರೆ ನಿಮ್ಮದು ಎಲೆಕ್ಟ್ರಿಕ್ ಲೈನ್ ಇರ್ಬೋದು, ರಸ್ತೆ ಇರ್ಬೋದು, ಡ್ಯಾಮ್ ಇರ್ಬೋದು, ಇವುಗಳ ಒಂದು ಇವು ಬೇಕಾಗಿದೆ ಮನುಷ್ಯನಿಗೆ ಮೂಲ ಅವಶ್ಯಕತೆಗಳು ಕೂಡ, ಮತ್ತು ದೇಶ ಒಂದು ಅಭಿವೃದ್ಧಿ ಆಗಬೇಕಿದ್ರೆ ಬೇಕಾಗಿದೆ. ಅದನ್ನು ವೈಜ್ಞಾನಿಕವಾಗಿ ಮಾಡಿದ್ದೆ ಆದರೆ ಅಂದರೆ ಈ ಪ್ರಾಣಿಗಳನ್ನು ನಾವು ಕನ್ಸಿಡರ್ ಮಾಡಿ ಮಾಡಿದ್ದೆ ಆಗಿದ್ದರೆ ನಾವು ಈ ಆನೆ ಪಥಗಳನ್ನು ಕಾಪಾಡ್ಕೊಳ್ಬೇಕಾದಾಗಿತ್ತು. ಆದರೆ ಆನೆ ಪಥಗಳಿಗೆ ಏನಾಗಿದೆ, ಆನೆ ಪಥಗಳಿಗೆ ಉದ್ದಕ್ಕೂ ರಸ್ತೆಗಳಿದೆ, ಕರೆಂಟ್ ಲೈನ್ಗಳಿದೆ, ಡ್ಯಾಮ್ಗಳಿದೆ. ಇದರಿಂದ ಏನಾಗಿದೆ, ನಮ್ಮ ಆನೆಗಳು ಎಲ್ಲಿ ಆ ರೋಡಲ್ಲಿ ಓಡಾಡ್ತಾ ಇದ್ವು ಅದಕ್ಕೆ ನಾವು ಅಡ್ಡ ಮಾಡ್ದಂಗೆ ಆಗಿದೆ. ಇದರಿಂದನೇ ಹೆಚ್ಚು ಕಡಿಮೆ ನಮಗೆ ಸಂಘರ್ಷಗಳು ಜಾಸ್ತಿ ಆಗ್ತಾ ಇರೋದು. ಆ ಮನುಷ್ಯನ ನಾವು ಈಗ ನಾವು ಒಂದು ರಸ್ತೆ ಇದ್ದೇ ಇರ್ತದೆ, ಆ ರಸ್ತೆಯಲ್ಲಿ ನಾವು ಮನೆಯಿಂದ ಒಂದು ಆಫೀಸ್ಗೆ ಹೋಗಬೇಕು ಅಂದಾಗ ಆ ರಸ್ತೆನ ಒಂದು ನಾವು ಒಂದು ದಿನ ಎರಡು ದಿನ ನೀವು ತಡಿಬೋದು. ಮೂರನೇ ದಿನ ತಡೆದಾಗ ಏನು ಮಾಡ್ತಾನೆ ಅವನು, ಅದೇ ಆದ ಅವನೇ ಆದ ಒಂದು ಯೋಚನೆ ಮಾಡಿ ನಾವು ಹೆಂಗಾದರೂ ಮಾಡಿ ಇದನ್ನು ರೆಡಿ ಮಾಡಬೇಕು, ಅಥವಾ ಆ ರಸ್ತೆನ ನಾವು ಸರ್ಕಾರದ ಗಮನಕ್ಕೂ ಅಥವಾ ನಾನೇ ಹೋಗಿ ರೆಡಿ ಮಾಡಿ ಆದರೂ ಆ ರಸ್ತೆಯಲ್ಲಿ ಓಡಾಡಬೇಕು ಅನ್ನೋದನ್ನ ಮಾಡ್ತಾನೆ. ಈ ನಿಟ್ಟಿನಲ್ಲಿ ನಾವು ಎಷ್ಟೇ ಏನೇ ಅಭಿವೃದ್ಧಿ ಕೆಲಸಗಳನ್ನ ಮಾಡಿದರೂ ಆನೆಗಳು ಅದನ್ನು ಏನಾದ್ರು ಮಾಡಿ ಬರ್ತವೆ ಹೊರಗಡೆ. ಹಿಂಗಾಗಿ ಮಾನವ ಪ್ರಾಣಿ ಸಂಘರ್ಷ ಆಗುತ್ತೆ. ಅಭಿವೃದ್ಧಿ ಅನ್ನೋದು ಒಂದು ವೈಜ್ಞಾನಿಕವಾಗಿ ಮಾಡಿದ್ದೆ ಆದರೆ ಅಂದರೆ ನಾವು ಅದನ್ನು ನಮ್ಮ ಆನೆ ಪದಗಳನ್ನು ಇಟ್ಕೊಂಡು ನಾವು ಅಭಿವೃದ್ಧಿ ಮಾಡಿದ್ದೆ ಆದರೆ ಆವಾಗ ಇಂಥ ಪ್ರಾಣಿ ಸಂಘರ್ಷ ಆಗ್ತಿರಲಿಲ್ಲ ಅನ್ನೋ ಅಂತ. ಆದಾಗ್ಯೂ ಆನೆ ಪದಗಳನ್ನು ನಾವು ಮತ್ತೆ ರೆಸ್ಟೋರ್ ಮಾಡಬೇಕು, ಅದನ್ನು ಅದೇ ರೀತಿಯಲ್ಲಿ ಇರಬೇಕು ಅಂತೇಳಿ ರೈತರನ್ನ ಮತ್ತು ಇನ್ನಿತರ ಅನೇಕ ಇಲಾಖೆಗಳನ್ನ ಓಲೈಸಿ ಮಾಡ್ತಾ ಇದ್ದೇವೆ. ಅದರಲ್ಲಿ ಸ್ವಲ್ಪ ಸಕ್ಸಸ್ ಆಗಿದ್ದೇವೆ. ಅದರಲ್ಲಿ ಮುಖ್ಯವಾಗಿ ನಾವು ವಿದ್ಯುತ್ ಇಲಾಖೆಗೆ ಇದು ಮಾಡಿದರೆ ಅವರ ಒಂದು ಕೋಆರ್ಡಿನೇಷನಿಂದ ಮೊದಲಿಂದ ಕಂಬಗಳ ಒಂದು ಹೈಟನ್ನು ಜಾಸ್ತಿ ಮಾಡಿದ್ದೇವೆ, ಕಂಬಗಳ ಹೈಟನ್ನು ಜಾಸ್ತಿ ಮಾಡಿದ್ದೇವೆ. ಮತ್ತು ಎಲ್ಲೆಲ್ಲಿ ಅಂಡರ್ಗ್ರೌಂಡ್ ಆಗುತ್ತೆ, ಫಾರ್ ಎಕ್ಸಾಂಪಲ್ ಮಟ್ಕೆರೆಯಿಂದ ಈ ಕಡೆಗೆ ಹೊಸಕೋಟೆ ಅಂತ ಒಂದು ಬರುತ್ತೆ, ಅದರಲ್ಲಿ ಅಂಡರ್ಗ್ರೌಂಡ್ ಮಾಡಿಸಿದ್ದೇವೆ. ಅವಾಗ ಎಷ್ಟು ಒತ್ತಡ ಇತ್ತು ಅಂದರೆ ನೀವು ಕೊಡಲೇಬೇಕು ಅಂತ ಇತ್ತು ರೈತರಿಗೆ ಕರೆಂಟ್ ಕೊಡಲಿಕ್ಕೆ, ಆ ಒಂದು 3 ಕಿಲೋಮೀಟರ್ ಸ್ಟ್ರೆಚ್ಚನ್ನು ನಾವು ಹಾಕಲೇಬೇಕು ಅಂತ ಒಂದು ಒತ್ತಡ ಬಂತು. ಆದಾಗ್ಯೂ ಅದು 1 ವರ್ಷ ಡಿಲೇ ಆದ್ರೂ ಅದ್ರ ಮತ್ತೆ ಅಂಡರ್ಗ್ರೌಂಡ್ ಹಾಕ್ಲಿಕ್ಕೆ ನಮಗೆ ನಮ್ಮ ಸಂಪನ್ಮೂಲ ಅಂದರೆ ಹಣದ ಅವಶ್ಯಕತೆ ಕೂಡ ಜಾಸ್ತಿ ಇರ್ತದೆ. ಆ ನಿಟ್ಟಿನಲ್ಲಿ ಆ ಸಂಪನ್ಮೂಲಗಳನ್ನ ಕ್ರೋಢೀಕರಿಸಿ 1 ವರ್ಷ ಲೇಟ್ ಆದ್ರೂ ಅಂಡರ್ಗ್ರೌಂಡ್ ಮಾಡಿಸಿದ್ದೀವಿ ಅಲ್ಲಿ. ಅದು ಒಂದು ಎಲ್ರಿಗೂ ಮಾದರಿ ಅಂದರೆ ನಾವು ಯಾವುದೇ ರೀತಿ ಒಂದು ಸ್ವಲ್ಪ ಲೇಟ್ ಆದ್ರೂ ಆನೆ ಪಥಗಳನ್ನು ರೆಸ್ಟೋರ್ ಮಾಡಿದ್ದೆ ಆದರೆ ಪ್ರಾಣಿಗಳು ಮತ್ತು ಮಾನವ ಜೀವಿ ಸಂಘರ್ಷ ಕಡಿಮೆ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಸರ್. ಈಗ ಸಾಮಾನ್ಯವಾಗಿ ಕೆಲವೊಂದು ಭಾಗಗಳಲ್ಲಿ ಆಕಸ್ಮಿಕವಾಗಿ ಆನೆ ಅಥವಾ ಇತರ ಪ್ರಾಣಿಗಳು ಹೊರಗಡೆ ಬರ್ತವೆ, ರೈತರ ಜಮೀನಲ್ಲಿರುವಂಥ ಬೆಳೆನ ನಾಶ ಮಾಡ್ತವೆ, ಕೆಲವೊಂದು ಸರಿ ಪ್ರಾಣಹಾನಿನೂ ಕೂಡ ತುಂಬ ಸರಿ ಆಗಿರುವಂಥ ಉದಾಹರಣೆಗಳಿದ್ದಾವೆ, ಹುಲಿ ಆಗಿರ್ಬೋದು ಅಥವಾ ಆನೆ ಆಗಿರ್ಬೋದು. ಇದರಿಂದ ಇದಕ್ಕೆ ಪರಿಹಾರ ಅಂತ ಹೇಗಿದೆ, ಅರಣ್ಯ ಇಲಾಖೆಯಿಂದ ಅಥವಾ ಸರ್ಕಾರದಿಂದ ಹೇಗಿದೆ? ನಮ್ಮಲ್ಲಿ ಎಲ್ಲ ಬೆಳೆಗಳಿಗೆ ಒಂದು ಬೆಳೆಗೆ ಇಷ್ಟು ಅಂತೇಳಿ ನಾವು ನಿಗದಿ ಮಾಡಿದ್ದೀವಿ. ರಾಗಿ ಇರ್ಬೋದು, ಕಬ್ಬು ಇರ್ಬೋದು, ಭತ್ತ ಇರ್ಬೋದು, ಒಂದು ಬೆಳೆಗಳಿಗೆ ಇಷ್ಟು. ಅದು ಬೆಳೆಗಳಾದಮೇಲೆ ತದನಂತರದಲ್ಲಿ ಆಸ್ತಿ, ಒಂದು ಅದೇನು ಮಾಡುತ್ತದೆ, ಆನೆ ಬಂದು ಆ ಮೋಟ್ರನ್ನ ಕಿತ್ತಾಕ್ತಕ್ಕಂಥದ್ದು, ಆ ಪಂಪ್ ಹೌಸ್ನ ಹೊಡಿತಕ್ಕಂಥದ್ದು, ಅಥವಾ ಮನೇನ ಹೊಡೆತಕ್ಕಂಥದ್ದು, ಇದು ಆಸ್ತಿ. ಮತ್ತು ಇನ್ನೊಂದು ಮುಂದಕ್ಕೆ ಹೋದಾಗ ಪ್ರಾಣಹಾನಿ ಅಥವಾ ಮನುಷ್ಯನಿಗೆ ಅವನಿಗೆ ಇಂಜುರಿ ಮಾಡ್ತಾ ಅವನಿಗೆ ಗಾಯಗಳನ್ನ ಉಂಟು ಮಾಡ್ತಕ್ಕಂಥದ್ದು. ಮತ್ತು ತದನಂತರದಲ್ಲಿ ಮುಂದೊಂದ್ಸರಿ ಆ ಮನುಷ್ಯ ಒಂದೊಂದ್ಸರಿ ಆ ಆನೆಗಳು ತುಳಿದು ಅಥವಾ ಹುಲಿ ಬಂದು ತಿಂದು ಪ್ರಾಣವನ್ನೇ ಕಳೆದುಕೊಳ್ತಕ್ಕಂಥ ಒಂದು ನಿರ್ದೇಶನಗಳು ಆಗ್ತವೆ. ಆ ನಿಟ್ಟಿನಲ್ಲಿ ನಾವು ಬೆಳೆಗಳಿಗೆ ಒಂದು ಬೆಳೆಗೆ ಇಷ್ಟು ಅಂತ ಉದಾಹರಣೆ ಹೇಳಬೇಕಂದ್ರೆ ಒಂದು ಬಾಳೆ ಹೋದರೆ 160 ರೂಪಾಯಿ ಕೊಡ್ತೇವೆ. ಅದನ್ನು ನಾವು ಹೋಗಿ ಎಸ್ಟಿಮೇಟ್ ಮಾಡ್ತೇವೆ. ಅಂದರೆ ನಾವು ಕೊಡ್ತಕ್ಕಂಥದ್ದು ಪರಿಹಾರ ಅಷ್ಟೇ, ಅದಕ್ಕೆ ನಾವು ಕಾಂಪನ್ಸೇಟ್ ಮಾಡೋಕ್ಕಾಗಲ್ಲ. ತದನಂತರದಲ್ಲಿ ಒಂದು ಆಸ್ತಿ ಅಂತ ಅಂದರೆ 30,000 ರೂಪಾಯಿ, ಒಂದು ಯಾವುದೋ ಒಂದು ತುಂಬ ದೊಡ್ಡ ಮಟ್ಟದಲ್ಲಿ ಆಸ್ತಿ ಇದಾಯಿತು ಅಂದರೆ ಅದಕ್ಕೆ 10-30,000 ರೂಪಾಯಿ ಕೊಡ್ತಕ್ಕಂಥ ಒಂದು ಇದಿದೆ. ಆಮೇಲೆ ಮುಖ್ಯವಾಗಿ ಆನೆಗಳದ್ದು ಮನಸ್ಸನ್ನು ಏನಾದರೂ ಇದು ಮಾಡಿದರೆ ಮೊದಲು 7.5 ಲಕ್ಷ ಇತ್ತು, ಅದನ್ನು ಈಗ ಜಾಸ್ತಿ ಮಾಡಿದ್ದೀವಿ. ಒಂದು 7.5 ಲಕ್ಷದಿಂದ 10 ಲಕ್ಷದ ತನಕ ನಾವು ಪರಿಹಾರವನ್ನು ಕೊಡ್ತೇವೆ. ಮನುಷ್ಯನ ಪ್ರಾಣಿಗೇನಾದರೂ ಪ್ರಾಣಿ ಹತ್ಯೆ ಆದರೆ ಅದನ್ನ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ನಮ್ಮ ಸರ್ಕಾರದ ಒಂದು ಗೈಡ್ಲೈನ್ಸ್ ಮಾಡಿ ಇಟ್ಟಿದ್ದೇವೆ. ಅದು ಯಾವ್ದು ಪ್ರಾಣಿ ಆಗಿರ್ಬೋದು. ತದನಂತರದಲ್ಲಿ ಮುಖ್ಯವಾಗಿ ನಾವು ಹೇಳಬೇಕಾಗಿರೋದು ಹಸುಗಳು ಮತ್ತು ಈ ಜಾನುವಾರುಗಳ ಹತ್ಯೆ ಆಗುತ್ತೆ. ಜಾನುವಾರುಗಳನ್ನ ನಮ್ಮ ಹುಲಿ ಮತ್ತು ಚಿರತೆಗಳು ಬಂದು ಸಾಯಿಸ್ತಕ್ಕಂಥ ನಿರ್ದೇಶನಗಳಿದೆ. ಅದಕ್ಕೂ ಕೂಡ ಮೊದಲು ನಾವು ಬರೀ ಕೇವಲ 5,000-10,000 ಕೊಡ್ತಾಯಿದ್ವಿ. ಅದನ್ನೀಗ ಜಾಸ್ತಿ ಮಾಡಿ ಅದನ್ನು ವೆಟರ್ನರಿ ನಮ್ಮ ಡಾಕ್ಟರ್ಗಳು ಏನು ಸರ್ಟಿಫೈ ಮಾಡಿ ಕೊಡ್ತಾರೆ, ಇಷ್ಟು ಇದು ಬೆಲೆ ಬಾಳ್ತಾ ಇತ್ತು ಅಂತೇಳಿ, ವೈಜ್ಞಾನಿಕವಾಗಿ ಇಷ್ಟು ಬೆಲೆ ಬಾಳ್ತಾ ಇತ್ತು, ಅದಕ್ಕೆ ಇಷ್ಟು ಕೊಡಬೇಕು ಅಂತ ವೈಜ್ಞಾನಿಕವಾಗಿ ಕೊಟ್ಟರೆ ಅದನ್ನು ಅಪ್ ಟು ಅಂದರೆ ಅಪ್ಪರ್ ಲಿಮಿಟ್ ಅಂತ ಇಟ್ಕೊಂಡು 30,000 ತನಕ ಕೊಡ್ತೀವಿ. ಯಾಕೆಂದರೆ ಒಬ್ಬ ರೈತ ಇಲಾಚಿ ಹಸು ತಗೊಂಡು ತಗೊಂಬಂದಿರ್ತಾನೆ, ಒಂದು 50,000-40,000 ಅಥವಾ 60,000 ಕೊಟ್ಟು ತೆಗೆದು ಅದನ್ನು ಹಾಲು ಕರಿತಕ್ಕಂಥದ್ದು, ಅದ್ರ ಕರು ಕೂಡ ಇರ್ತದೆ. ಆ ನಿಟ್ಟಿನಲ್ಲಿ ನಾವು ಬರೀ ಅವ್ನು ಕೊಡ್ತಕ್ಕಂಥ 10,000 ಸಾಲಲ್ಲ ಅಂತೇಳಿ ನಾವು ಅದನ್ನು ವೈಜ್ಞಾನಿಕವಾಗಿ ಸ್ವಲ್ಪ ಜಾಸ್ತಿ ಮಾಡಿ ಅದನ್ನು ನಮ್ಮ ಪಶುವೈದ್ಯಾಧಿಕಾರಿಗಳಿಂದ ದೃಢೀಕರಿಸಿ ಅವ್ರಿಗೆ ಎಷ್ಟು ಕೊಡಬೇಕು ಅದನ್ನು ಎಲ್ಲ ಒಂದು ಲಿಸ್ಟೇ ಇದೆ, ಅದು ಇಷ್ಟಿಷ್ಟು ಇಷ್ಟಿಷ್ಟು ಅಂತೇಳಿ ನಮಗೊಂದು ಲಿಸ್ಟ್ ಇರ್ತದೆ, ಅದು ಎಲ್ಲ ಕಡೆ ಸಿಗುತ್ತೆ. ಈ ನಿಟ್ಟಿನಲ್ಲಿ ನಾವು ರೈತರಿಗೆ ಅದಾಗಿ ಇದು ನಾವು ಪರಿಹಾರ ಕೊಡೋಕ್ಕೆ ಮೊದಲು ನಾವು ಮೊದಲನೇ ಉದ್ದೇಶ ಈ ಕೇಳ್ತಕ್ಕಂಥದ್ದು ಜನರು ಪರಿಹಾರಕ್ಕೆ ತಗೊತಾರೆ. ಪರಿಹಾರಕ್ಕಿಂತ ಮುಖ್ಯವಾಗಿ ಕಾಡಿನ ರಕ್ಷಣೆ ಚೆನ್ನಾಗಾಗ್ತಾ ಇರೋದ್ರಿಂದ ನೀವು ನಮ್ಮ ನಾವು ನಿಮ್ಮ ಕಾಡಿಗೆ ಬರಲ್ಲ ಸ್ವಾಮಿ, ನೀವು ನಮ್ಮ ನಿಮ್ಮ ಪ್ರಾಣಿಗಳನ್ನ ಒಳಗಡೆ ಇಟ್ಕೊಳ್ಳಿ ಅನ್ನೋ ಮಟ್ಟಿಗೆ ಇಟ್ಕೊಂಡಿದ್ದಾರೆ. ಆದಾಗ್ಯೂ ಸರ್ಕಾರ ನಮಗೆ ಪರಿಹಾರನ ಕೊಡಿ, ಮತ್ತು ಪರಿಹಾರ ಕೂಡ ನಮ್ಗೆ ತುಂಬ ಇದಾಗಿದೆ, ಸಿಸ್ಟಮೆಟಿಕ್ಕಾಗಿ ಆಗಿದೆ. ಅಂದರೆ ಈಗ ಮೊದಲಂಗೆ ನಾವು ಪೇಪರ್ಲ್ಲಿ ಬರೆಯೋದು ಅದು ಏನೂ ಇಲ್ಲ, ಅಲ್ಲಿ ಹೋಗಿ ನಮ್ಮ ಮೊಬೈಲ್ ಆ್ಯಪಲ್ಲಿ ಅಪ್ಲೋಡ್ ಮಾಡಿದರೆ ಅದು ಆ ರೇಂಜರ್ಗೆ ಬರ್ತದೆ, ಆ ವಲಯ ಅಧಿಕಾರಿಗಳಿಂದ ಸಹಾಯಕಾರ ಸಂರಕ್ಷಣಾ ಅಧಿಕಾರಿಗಳಿಗೆ, ಅದರಿಂದ ಮತ್ತೆ ಇಮಿಡಿಯೇಟಾಗಿ ಆವತ್ತೇ ನಮಗೆ ಒಂದು OM ಆಗಿ ಬಂದುಬಿಡುತ್ತೆ. ಮತ್ತು ಸರ್ಕಾರದಿಂದ ಯಾವಾಗ ಯಾವಾಗ ಅನುದಾನ ಬರುತ್ತೆ ಆ OM ಆಧಾರದ ಮೇಲೆ ಅವ್ರಿಗೆ ಮತ್ತೆ ಒಂದು ಮೆಸೇಜ್ಗಳು ಹೋಗುತ್ತೆ, ನಿಮ್ಮ ಅಪ್ಲಿಕೇಶನ್ ಎಲ್ಲಿದೆ, RF ಹತ್ರ ಇದೆಯಾ, ACF ಹತ್ರ ಇದೆಯಾ ಅನ್ನೋದು ರೈತರಿಗೆ ಮೆಸೇಜ್ ಹೋಗುತ್ತೆ. ಅದನ್ನು ಅವ್ರು ಬಂದು ತೋರಿಸಿದ್ದು ಕೂಡ ಇದೆ ನಮಗೆಲ್ಲ, ನೋಡಿ ಸರ್ ಇಲ್ಲಿದೆ ನಮ್ಗೆ ಇನ್ನೂ ಆಗಿಲ್ಲ, ಅಥವಾ ಒಂದು ತಿಂಗಳಾಯಿತು ಬಂದಿಲ್ಲ, ಅಥವಾ ನೋಡಿ ಸರ್ ನಮ್ಗೆ ಅಷ್ಟು ಅಮೌಂಟ್ ಆಗಿದೆ, ನೀವು ನೋಡಿ ಸರ್ ಇಷ್ಟು ಇಷ್ಟು ಹಾಳಾಯಿತು ನಮ್ಮದು, ನೀವು ಹಾಕಿರೋದೆ 1,000-2,000 ಅಂದರೆ ಅದನ್ನ ನಾವು ವೈಜ್ಞಾನಿಕವಾಗಿ ಹಾಕಿರ್ತೇವೆ, ಅವ್ರಿಗೆ ತಿಳಿಸಿ ಅವ್ರಿಗೆ ಮನವರಿಕೆ ಮಾಡಿರೋದ್ರಿಂದ ಅದು ತುಂಬ ಚೆನ್ನಾಗಿ ಒಂದು ವ್ಯವಸ್ಥಿತವಾಗಿ ನಮ್ಮ ಫೀಲ್ಡಲ್ಲಿ ಸಿಸ್ಟಮೆಟಿಕ್ಕಾಗಿ ಇಂಪ್ಲಿಮೆಂಟ್ ಆಗ್ತಿದೆ ಅಂತ ಹೇಳ್ಬೋದು. ಈಗ ಸಾಮಾನ್ಯವಾಗಿ ಈಗ ಕಾಡಿಂದ ಹೊರಗೆ ಬರ್ತಾ ಇದ್ದಂಗೆ ಪ್ರಾಣಿಗಳು, ಈಗಾಗಲೇ ಹೇಳ್ದಂಗೆ ಹಂದಿ ಮತ್ತು ಜಿಂಕೆಗಳು ಬರೋ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಏಕೆಂದರೆ ರೈಲ್ವೆ ಕಂಬಿಯ ದಾಟ್ಕೊಂಡು ಬರೋದಕ್ಕೆ ಸಾಧ್ಯ ಆಗುವಂಥದ್ದು ಹಂದಿಗಳಿಗೆ ಮತ್ತು ಜಿಂಕೆಗಳಿಗೆ. ಈಗ ನಾನು ಗಮನಿಸಿದಾಗೆ ಅಲ್ಲೆಲ್ಲ ಎಲ್ಲರ ರೈತರ ಅಳಲು ಅದೊಂದೇ, ಸರ್ ಜಿಂಕೆಗಳು ಬರ್ತಾ ಇದ್ದಾವೆ, ಹಂದಿಗಳು ಬರ್ತಾ ಇದ್ದಾವೆ, ಏನಾದರೂ ಪರಿಹಾರ ಮಾಡ್ಬೋದು. ಅವರೇ ಒಂದು ಕೆಲವೊಂದು ಪರಿಹಾರಗಳನ್ನ ಸೂಚಿಸ್ತಾ ಇದ್ದಾರೆ. ಅಲ್ಲಿ ಫೆನ್ಸಿಂಗ್ ಮಾಡುವಂಥದ್ದು, ಸ್ಟೀಲ್ ಫೆನ್ಸಿಂಗ್ ಮಾಡುವಂಥದ್ದು, ಜಾಲರಿಗಳನ್ನ ಹಾಕುವಂಥದ್ದು, ಅದರಿಂದ ಬಹುಶಃ ಕಡಿಮೆ ಆಗಬಹುದು ಅಂತೇಳಿ. ಈ ನಿಟ್ಟಿನಲ್ಲಿ ಏನು ಕ್ರಮಗಳನ್ನ ಕೈಗೊಳ್ತಾ ಇದ್ರಿ? ಈ ನಿಟ್ಟಿನಲ್ಲಿ ನಾವು ಆಗಲೇ ಯೋಚನೆ ಮಾಡಿ ಈಗಾಗಲೇ ಮಾಡಿರ್ತಕ್ಕಂಥ ರೈಲ್ವೆ ಕಂಬಿಗೆ ಹಂದಿ ಜಿಂಕೆ ಸಾಂಬಾರ್ ಇವು ಹೊರಗಡೆ ಬರ್ದಿದಂಗೆ ನಾವು ಅದಕ್ಕೆ ಒಂದು ಜಾಲರಿಯನ್ನು ಹಾಕ್ಬೇಕಂತ ಮಾಡ್ಕೊಂಡಿದ್ದೀವಿ. ಜಾಲರಿನ ನಾವು ಹಾಕಲಿಲ್ಲ ಅಂದ ಪಕ್ಷದಲ್ಲಿ ನಾನು ಈಗಾಗಲೇ ಹೇಳ್ದಂಗೆ ರೈಲ್ವೆ ಕಂಬಿಯನ್ನು ನಾವು ರೈತರ ಜಮೀನಲ್ಲಿ ಹಾಕ್ತಾ ಇದ್ದೀವಿ. ರೈತರ ಅಂದರೆ ನಮ್ಮ ಕಾಡಂಚಲೇ ಆನೆ ತಡೆ ಕಂದಕದ ಹೊರಗಡೆ ಹಾಕೋದ್ರಿಂದ ನಿಮಗೆ ಆಲ್ಮೋಸ್ಟು ಅದನ್ನು ನಮ್ಮ ಆನೆ ತಡೆ ಕಂದಕವನ್ನು ಇಳಿದು ಅದನ್ನು ಹತ್ತಕ್ಕಂಥದ್ದು ಆನೆದು ಆಯಿತು. ಈಗ ಇದಕ್ಕೆ ನಾವು ಹಾಕೋದ್ರಿಂದ ಅಂದ ರೈತರಿಗೆ ಅಂತ ಹೊರೆ ಆಗಲಿಕ್ಕಿಲ್ಲ. ಅದಾಗಿ ನಾವು ಮಾಡ್ತೇವೆ, ನಮ್ಮ ಇಲ್ಲಿ ಅರಣ್ಯ ಇಲಾಖೆಯಿಂದ ಮಾಡ್ತೇವೆ. ಆ ರೀತಿಯಾದಾಗ ನಾವು ರೈಲ್ವೆ ಕಂಬಿನ ನಾವು ಹೊರಗಡೆ ಹಾಕ್ಕೊಟ್ಟಾಗ ಅವನು ಒಂದು ಅವನಿಗೆ ಇರ್ತಕ್ಕಂಥ ಒಂದು ಸಂಪನ್ಮೂಲದಲ್ಲಿ ಅಥವಾ ಹಣದಲ್ಲಿ ಅವನು ಒಂದು ಅಟ್ಲೀಸ್ಟು ಈಗ ನಾವು ಎಲ್ಲ ಜಮೀನುಗಳು ನೋಡ್ತಿರ್ತೀವಿ ಎಲ್ಲ ಬಾಳೆ ಅಥವಾ ಎಲ್ಲರೂ ಹಾಕಿದಾಗ ಅವನು ಅದಕ್ಕೆ ಆದಂಥ ಒಂದು ಈ ಪರದೆ ಬರ್ತದೆ ನೆಟ್ ಮೆಷ್ ನೆಟ್ ಅಂತ ಹೇಳ್ತೀವಿ ಅದನ್ನು ಹಾಕೊತಾನೆ. ಆ ಮೆಷ್ ನೆಟ್ ಹಾಕ್ತಾನೆ ಹಂದಿ ಬರ್ದಿದ್ದಂಗೆ ಜಿಂಕೆ ಬರ್ದಿದ್ದಂಗೆ ಹಾಕಿರ್ತಾರೆ. ಆಗ ನಾವು ರೈಲ್ವೆ ಕಂಬಿ ಹಾಕ್ಕೊಟ್ಟಿದ್ದೆ ಆದರೆ ಅದಕ್ಕೆ ಇವರು ಅವರಲ್ಲಿರ್ತಕ್ಕಂಥ ಒಂದು ವೈರ್ ಹಾಕಿ ಅಥವಾ ಮೆಷ್ ಹಾಕಿ ಹಂದಿಗಳನ್ನು ಮತ್ತು ಜಿಂಕೆಗಳನ್ನು ತಡಿಬೋದು ಆರಾಮಾಗಿ, ತುಂಬ ಸುಲಭವಾಗಿ ತಡೀತಕ್ಕಂಥ ಒಂದು ವಿಧಾನಗಳವು. ಅದಾಗಿ ಈ ನಿಟ್ಟಿನಲ್ಲಿ ನಾವು ಅದನ್ನು ವರ್ಕೌಟ್ ಮಾಡಿದ್ದೇವೆ ಎಷ್ಟಾಗುತ್ತೆ ಏನು ಅಂತೇಳಿ. ಇದನ್ನು ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಿ ಖಂಡಿತವಾಗಿ ಮುಂದೆ ಬರತಕ್ಕಂಥ ದಿನಗಳಲ್ಲಿ ಮೊದಲು ನಾವು ರೈಲ್ವೆ ಕಂಬಿ ಮಾಡೋದಿದೆ. ರೈಲ್ವೆ ಕಂಬಿ ಮಾಡಿದ ಹಿಂದಿಂದೇ ನಮಗೆ ಬರ್ತಕ್ಕಂಥ ಸಂಪನ್ಮೂಲಗಳ ಮೇಲೆ ಅವಲಂಬಿತವಾಗಿ ಅದು ಯಾವ ರೀತಿ ಮಾಡ್ಬೋದು ಅನ್ನೋದನ್ನು ಕೂಡ ನಾವು ಥಿಂಕ್ ಮಾಡಿ ಅದು ನಮ್ಮ ಅರಣ್ಯ ಇಲಾಖೆ ಮುಂದೆ ಒಂದು ಇದಾಗಿದೆ, ಯೋಜನೆಯಾಗಿ ಈಗ ಇದೆ. ಅದನ್ನು ಮಾಡಬೇಕು, ಮಾಡ್ತೇವೆ, ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಮಾಡ್ತೇವೆ. ಇನ್ನೊಂದು ಈಗ ಮಾನವ ಹಾಗೂ ವನ್ಯಜೀವಿ ಸಂಘರ್ಷದ ಅಂತಿಮ ಹಂತ ಒಂದಿರುತ್ತೆ. ಯಾವುದು ಅಂತ ಹೇಳಿದ್ರೆ, ನಾನು ಆಗಲೇ ಹೇಳ್ದಂಗೆ ಕಾಡು ಮತ್ತು ಕಾಡು ಪ್ರಾಣಿಗಳ ಬಗ್ಗೆ ಕುತೂಹಲ ಜಾಸ್ತಿ ಇರುತ್ತೆ. ಈ ಕುತೂಹಲ ಮತ್ತು ಬಾಯಿ ಚಪಲ ಇವೆರಡೂ ಸೇರಿಕೊಂಡಾಗ ಈ ಬೇಟೆ ಅನ್ನುವಂಥದ್ದು ಶುರು ಆಗುತ್ತೆ. ಈ ಬೇಟೆ ನಿಯಂತ್ರಣ ಹೇಗಿದೆ? ಈ ಕಾಡಿಂದ ಹೊರಗೆ ಬರ್ತಾ ಇದ್ದ ಹಾಗೇನೆ ಹೆಚ್ಚು ಕಡಿಮೆ ಅದ್ರ ಬಗ್ಗೆ ಇರುವಂಥ ಸಿಟ್ಟು ಮತ್ತು ಬಾಯಿ ಚಪಲದಿಂದ ಕೊಲ್ಲುವಂಥ ಪ್ರಮಾಣಗಳು ಕೂಡ ಇತ್ತೀಚೆಗೆ ಜಾಸ್ತಿನೇ ಆಗ್ತಾ ಇದೆ. ಬೇಟೆ ಪ್ರಮಾಣ ಮೊದಲು ಹೋಲಿಸ್ಕೊಂಡ್ರೆ ಈಗ ಕಡಿಮೆ ಇದೆ. ಮೊದಲು ಬೇಟೆ ಆಡ್ತಾ ಇದ್ರು, ಮೊದಲು ಬೇಟೆ ಆಡ್ತಾ ಇದ್ರು 1972 ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಬಂದ ಮೇಲೆ ಅದೆಲ್ಲ ತುಂಬ ಕಡಿಮೆ ಆಗಿದೆ. ನೀವು ಇದಕ್ಕೆ ತಗೊಂಡ್ರೆ ಬೇಟೆ ಅನ್ನೋದನ್ನ ತಾವು ಹೇಳ್ದಂಗೆ ಬಾಯಿ ಚಪ್ಪಲಕ್ಕೂ ಮಾಡ್ತಾ ಇದ್ರು, ಮತ್ತೆ ಈ ದಂತ ಮತ್ತೆ ಇದನ್ನ ದಂತ ಚೋರ ಅಂತ ನೀವೇನು ವೀರಪ್ಪನ್ ಕೇಳಿದ್ರಿ, ಅಲ್ಲಿಂದ ಇಲ್ಲಿ ತನಕ ಒಂದು ಅದನ್ನ ಒಂದು ವಾಣಿಜ್ಯ ಉಪಯೋಗ ಕೂಡ ಕಾಳದಂದೆಗೆ ಮಾಡ್ತಾ ಇದ್ದಿದ್ದು ನಾವೆಲ್ಲ ಕೇಳಿದೀವಿ, ಮಾಡಿದೀವಿ, ನೋಡಿದೀವಿ ಕೂಡ. ಈ ನಿಟ್ಟಿನಲ್ಲಿ ಒಂದು ಬೇಟೆ ಆಡ್ತಕ್ಕಂಥ ಒಂದು ನಿರ್ದೇಶನಗಳು ತುಂಬ ಕಡಿಮೆ ಆಗಿದೆ. ಈಗ ಏನಪ್ಪ ಅಂದರೆ ನಮಗೆ ಆನೆಗಳು ಮತ್ತು ಹುಲಿಗಳನ್ನು ಹೊಡಿತಕ್ಕಂಥದ್ದು ಮೊದಲು ಇತ್ತು. ಅದನ್ನು ನಾವೆಲ್ಲ ಆ ಕೇಸ್ಗಳನ್ನು ಮಾಡಿ ವನ್ಯಜೀವಿ ಕಾಯ್ದೆ ಬಗ್ಗೆ ಅಲ್ಲಿ ಜನರಿಗೆ ತಿಳುವಳಿಕೆಗಳನ್ನ ಕೊಟ್ಟು ಸುಮಾರು ನಮ್ಮ ಬೀದಿ ನಾಟಕಗಳಿರ್ಬೋದು, ಅವರಿಗೆ ಒಂದು ಪಾಂಪ್ಲೆಟ್ ಮಾಡಿ ಹಂಚೋದ್ರಿಂದ ಇದ್ಬಿಡು, ಮತ್ತು ಮುಖ್ಯವಾಗಿ ಈ ರೀತಿಯ ಕಾರ್ಯಕ್ರಮಗಳಿಂದ ಇರ್ಬೋದು, ಮತ್ತು ನಮ್ಮ ಕಾಡಚ್ಚಿನ ಜನಗಳಿಗೆ ಈಗ ಒಂದು ಯುವ ಮಿತ್ರ ಅಂತ ಮಾಡಿದ್ದೀವಿ, ಹುಡುಗರಿಗೆ ಕರ್ಕೊಂಡೋಗಿ ಕಾಡನ್ನು ತೋರಿಸೋದ್ರಿಂದ, ಮತ್ತು ಈ ರೀತಿಯ ಸುಮಾರು ಮತ್ತು ಯಗಾ ಡೆವಲಪ್ಮೆಂಟ್ ಕಮಿಟಿಗಳಂತ ಮಾಡಿದ್ದೀವಿ, ಅದ್ರ ಮುಖಾಂತರ ಇದ್ರ ಮುಖಾಂತರ ಸುಮಾರು ಜನಗಳಿಗೆ ತಿಳುವಳಿಕೆ ಹೋಗಿದೆ. ತಿಳುವಳಿಕೆ ಆಗಿರೋದ್ರಿಂದ ಈಗ ಆಲ್ಮೋಸ್ಟ್ ನಮ್ಮನ್ನು ಭೇಟಿ ಆಡ್ತಕ್ಕಂಥದ್ದು ಬಾಯಿ ಚಪ್ಪಲಿಕ್ಕೆ ನಿಂತಿದೆ. ಅದು ಪೂರ್ತಿ ನಿಂತಿದೆ ಅಂತ ಹೇಳಲಿಕ್ಕೆ ಆಗಲ್ಲ. ಈ ಪೋಚಿಂಗು ಅಥವಾ ಭೇಟಿ ಆಡ್ತಕ್ಕಂಥದ್ದು ಒಂದು ಡೈನಾಮಿಕ್ ಆಕ್ಟಿವಿಟಿ. ನಾವೇನಾದರೂ ಮೈ ಮರೆತರೆ, ನಾವೇನಾದರೂ ಜನಗಳಿಗೆ ಅವೇರ್ನೆಸ್ ಕೊಡಲಿಲ್ಲ, ಅಥವಾ ನಮ್ಮ ರೆಗ್ಯುಲರ್ ಡ್ಯೂಟಿಗಳು ನಮ್ದು ಏನಿದೆ ಪ್ರೊಟೆಕ್ಷನ್, ನಾವು ಸುತ್ತೋದು, ನಾವು ಕಾಡಂಚಲ್ಲಿ ಓಡಾಡ್ತಕ್ಕಂಥದ್ದು, ನಮ್ಮದು ಒಳಗಡೆ ಓಡ್ತಕ್ಕಂಥದ್ದು, ಮತ್ತು ನಮ್ಮ ವಾಹನಗಳನ್ನು ಓಡಾಡ್ತಕ್ಕಂಥದ್ದು, ನಾವು ಮತ್ತು ಕಾಲ್ನಡಿಗೆಯಲ್ಲೇ ನಡೆದು ಎಲ್ಲೆಲ್ಲಾಗಿದೆ ಏನು ಎತ್ತ, ಮತ್ತು ನಮ್ಮಲ್ಲಿರ್ತಕ್ಕಂಥ ಒಂದು ಇಂಟೆಲಿಜೆನ್ಸ್ ಅಥವಾ ನಮ್ಮಲ್ಲಿರ್ತಕ್ಕಂಥ ಇಂಟೆಲಿಜೆನ್ಸು ಕೂಡ ಏನಾದ್ರು ಫೇಲ್ ಆದರೆ ಅವರು ಅದೊಂದು ಮತ್ತೆ ಸ್ಟಾರ್ಟ್ ಮಾಡ್ತಾರೆ. ಹಂಗಾಗಿ 1-2% ಇದ್ದೇ ಇದೆ. ಅದನ್ನು ನಾವು ಸಂಪೂರ್ಣವಾಗಿ ಇಲ್ಲ, ಬೇಟೆ ಆಡ್ತಾ ಇಲ್ಲ ಅಂತ ಹೇಳಲಿಕ್ಕಾಗಲ್ಲ. ಆದಾಗ್ಯೂ 99% ಬೇಟೆ ಕಡಿಮೆ ಆಗಿದೆ. ಈ ನಿಟ್ಟಿನಲ್ಲಿ ಬೇಟೆ ಅಂದಾಗ ಬಾಯಿ ಚಪ್ಪಲಕ್ಕೆ ಮಾಡ್ತಕ್ಕಂಥದ್ದು ಕೂಡ ಕಡಿಮೆ ಆಗಿದೆ. ಹಂದಿ ಜಿಂಕೆಗಳನ್ನು ಮೊದಲಾದರೆ ದೊಡ್ಡ ದೊಡ್ಡ ಪ್ರಾಣಿಗಳನ್ನ ಹೊಡೆದು ಅಣಿಜೆ ಅಥವಾ ಕಾಳದಂದೆಗೆ ಉಳಿಸ್ತೀವಿ. ಕಾಳದಂದೆ ಅನ್ನೋದು ಈಗ ನಿಂತಿದೆ. ಕಾಳದಂದೆ ಉಗುರ್ನ ತಕ್ಕಂಥ ಮಾರ್ಕೆಟ್ ಮಾಡ್ತಾ ಇದನ್ನ ಹಿಡಿದಿದ್ದೀವಿ. ಜಿಂಕೆ ಹುಲಿ ಚರ್ಮ, ಜಿಂಕೆ ಚರ್ಮ, ಚಿರತೆ ಚರ್ಮಗಳು ಮತ್ತು ಆನೆ ದಂತೆಗಳ ಕೇಸ್ಗಳನ್ನು ಮಾಡೋದ್ರಿಂದ ಈ ರೀತಿಯ ಪ್ರಕರಣಗಳನ್ನು ದಾಖಲಿಸಿ ಅವರಿಗೆ ನ್ಯಾಯಾಲಯದ ಮುಖಾಂತರ ಶಿಕ್ಷೆ ಕೊಟ್ಟಿರೋದ್ರಿಂದ ಜನಗಳಿಗೆ ಅದು ಕಡಿಮೆ ಆಗಿದೆ. ಈ ಬಾಯಿ ಚಪ್ಪಲಿಕೆ ಅಲ್ಲಿ ಇಲ್ಲಿ ಆಗ್ತಾ ಇದೆ, ಅದಕ್ಕೂ ಕೂಡ ಕಡಿವಾಣ ಆಗ್ತಕ್ಕಂಥ ಒಂದು ಕಾರ್ಯಕ್ರಮ ಸುಮಾರು ನಮ್ಮಲ್ಲಿ ಎಲ್ಲ ರೀತಿಯ ಕಾರ್ಯಕ್ರಮಗಳನ್ನು ಈಗ ನಾನೇನು ಹೇಳಿದೆ ಅದ್ರ ಮುಖಾಂತರ ಮಾಡಿಕೊಂಡಿದ್ದೇವೆ. ಮತ್ತು ಸೃಷ್ಟಿಸಿದೊಂದು ವೆಹಿಕಲ್ಗಳನ್ನ ಇಟ್ಕೊಂಡಿದ್ದೇವೆ, ವಾಹನಗಳ ಮುಖಾಂತರ ಗಸ್ತು ಮಾಡೋದ್ರಿಂದ ಕಡಿಮೆ ಆಗಿದೆ. ಮತ್ತು ಇದು ಮುಂದುವರೆದು ಇನ್ನೊಂದು ಮನುಷ್ಯನಿಗೆ ತುಂಬ ಸಿಟ್ಟು ಬಂದು, ನೀವು ಹೇಳ್ದಂಗೆ ಸಿಟ್ಟು ಬಂದು ಮಾಡ್ತಕ್ಕಂಥ ಒಂದು ಕೆಲಸ ಅಂದರೆ ಪ್ರಾಣಿಗಳನ್ನ ನಮ್ಮ ಬೆಳೆಗಳನ್ನು ರಕ್ಷಿಸಲಿಕ್ಕೆ ಈ ವಿದ್ಯುತ್ತನ್ನು ಪಡ್ಕೊಂಡು ವಿದ್ಯುತ್ತಿಂದ ಸತ್ತಿರೋದನ್ನ ತಾವು ಎಸ್ಪೆಷಲಿ ಆನೆಗಳು ಸತ್ತಿರೋದನ್ನ ನೋಡಿದ್ದೀವಿ. ಇದು ಯಾಕೆ ಸಾಗಿತ್ತೆ ಅಂತ ಹೇಳಿದ್ರೆ ರೈತ ಆನೆ ಸಾಯಿಸ್ಬೇಕು ಅಂತ ಇರೋ ಅವತ್ತು ಕರೆಂಟ್ ಕೊಡಲ್ಲ. ಅವನು ಈ ಮೊದಲೇ ಹೇಳ್ದಂಗೆ ಹಂದಿ ಮೇಯ್ನಿಂದ ಹಂದಿಗಳಿಂದ ಬೆಳೆ ಹಾಳಾಗ್ತಾ ಇದೆ ಅಂತೇಳಿ ಕರೆಂಟ್ ಕೊಟ್ಕೊತಾನೆ. ಅದಕ್ಕೆ ನಮ್ಮ ಆನೆಗಳು ಅವು ಕಾರಿಡಾರಲ್ಲಿ ಆನೆ ಪಥಗಳಲ್ಲಿ ಹೋಗ್ತಾ ಇರ್ತವೆ. ಆನೆ ಪಥ ಅಂತ ರೈತನಿಗೆ ಗೊತ್ತಿರುತ್ತೋ ಗೊತ್ತಿರಲ್ವೋ, ಅಲ್ಲಿ ಅವನೇನಾದ್ರೂ ಹಾಕಿದ್ದೆ ಆದರೆ ಕರೆಂಟ್ ಕೊಟ್ಕೊಂಡಿದ್ದೆ ಆದರೆ ಅವು ಮತ್ತೆ ಆಕರ್ಷಿತ ಬೆಳೆ ಹಾಕಿ ಅದನ್ನ ಹಂದಿಯಿಂದ ಕಾಪಾಡಲಿಕ್ಕಾಗಿರ್ತಕ್ಕಂಥ ಕರೆಂಟ್ಗೆ ಹೋಗಿ ಈ ಪ್ರಾಣಿಗಳು ಎಸ್ಪೆಷಲಿ ದೊಡ್ಡ ದೊಡ್ಡ ಪ್ರಾಣಿಯಾದಂಥ ನಮ್ಮದು ಆನೆ ಮತ್ತು ಹುಲಿಗಳು ಸತ್ತಿರೋದನ್ನು ನೋಡಿದ್ದೀವಿ, ಚಿರತೆ ಸತ್ತಿರೋದನ್ನು. ಆನೆಗಳು ಸತ್ತಿರೋದ್ರಂತೂ ತಾವು ಮಡಿಕೇರಿ ಮತ್ತು ಈ ಭಾಗದಲ್ಲಿ ಆವಾಗಲೂ ವರ್ಷಕ್ಕೊಂದು ಎರಡು ನೋಡ್ತಾ ಇರ್ತೀವಿ. ಇದಕ್ಕೆ ಒಂದು ಒಂದು ನಿಯಂತ್ರಣ ಮಾಡಲಿಕ್ಕೆ ನಾವು ಇದನ್ನು ಕೂಡ ತಡಿಬೇಕಂತೇಳಿ ನಾವು ನಮ್ಮ ವಿದ್ಯುತ್ ಇಲಾಖೆಗಳ ಜೊತೆ ಸಂಪರ್ಕದಲ್ಲಿದ್ದು ಅದಕ್ಕೇನಾದರೂ ನಾವು ಮುಂದೆ ಪರಿಹಾರ ಕಂಡುಕೊಳ್ತಕ್ಕಂಥದ್ದು ಅಥವಾ ಕರೆಂಟನ್ನು ರಾತ್ರಿ ಹೊತ್ತು ಎಲ್ಲಿಗೆ ಬೇಕು ಅಷ್ಟು ಕೊಡ್ತಕ್ಕಂಥದ್ದು ಅಥವಾ ರೈತರು ರಾತ್ರಿ ಹೊತ್ತು ಕರೆಂಟ್ ಸಾಮಾನ್ಯ ಈಗೆಲ್ಲ ಬೆಳಗ್ಗೆ ಹೊತ್ತೇ ನೀರು ಹಾಯಿಸೋದ್ರಿಂದ ರಾತ್ರಿ ಹೊತ್ತು ಆ ಭಾಗದಲ್ಲಿ ಮಾತ್ರ ಎಲ್ಲೆಲ್ಲಿ ಸೆನ್ಸಿಟಿವಿಟಿ ಇದೆ ಅಲ್ಲಿ ಮಾತ್ರ ಕರೆಂಟನ್ನು ನಿಲ್ಲಿಸಿ ಅಂತಕ್ಕಂಥ ಒಂದು ಇದನ್ನು ಕೂಡ ನಾವು ಈಗಾಗಲೇ ನಾವು ಕೈಗೊಂಡಿದ್ದೇವೆ. ಹಾಗಾಗಿ ತುಂಬ ಕಡಿಮೆ ಆಗಿದೆ ಬೇಟೆಗೆ ಮತ್ತು ಬಾಯಿ ಚಪ್ಪಲಿಗೆ ಮತ್ತು ಕಾಳದಂದೆಗೆ ಕೂಡ ಕಡಿಮೆ ಆಗಿದೆ. ಅದು 1-2% ಇದೆ. ಅದನ್ನು ನಮ್ಮ ಒಂದು ವ್ಯವಸ್ಥಿತವಾದ ಒಂದು ಪ್ರೊಟೆಕ್ಷನ್ ಮೆಜರ್ಸ್ ಅಥವಾ ನಮ್ಮ ಸಂರಕ್ಷಣಾ ಮಾದರಿಗಳನ್ನು ಅನುಸರಿಸಿ ನಾವು ಅದನ್ನು ಕೂಡ ಕಡಿಮೆ ಮಾಡ್ಬೋದು, ಮಾಡ್ತಾ ಇದ್ದೇವೆ, ಮುಂದಕ್ಕೂ ಮಾಡಬೇಕು. ನಮ್ಮದು ಕೂಡ ತಪ್ಪಿದೆ. ಹೇಗೆ ಅಂತೇಳಿದ್ರೆ ಈ ಕರೆಂಟನ್ನು ನೇರವಾಗಿ ನಾವು ತಂತಿಗಳಿಗೆ ಹಾಯಿಸುವಂಥ ತಂತಿ ಬೇಲಿಗಳಿಗೆ, ಯಾಕೆ ಅಂತೇಳಿದ್ರೆ ಮನುಷ್ಯರೇ ಮುಟ್ಟಿದ್ರೆ ಸಾಯ್ತಾರೆ, ಅಂಥದ್ರಲ್ಲಿ ಪ್ರಾಣಿಗಳಿಗೆ ಬದುಕೋ ಸಾಧ್ಯವೇ ಇಲ್ಲ. ಹಾಗಾಗಿ ಅದು ಒಂದು ಸ್ವಲ್ಪ ಸೂಕ್ಷ್ಮತೆ ನಮ್ಮ ರೈತರಿಗೂ ಬೇಕು ಅಂತ ಅನಿಸುತ್ತೆ ನನಗೆ. ಸಣ್ಣ ಶಾಕ್ ಕೊಡುವಂಥ ಸೋಲಾರ್ ಬೇಲಿಗಳನ್ನ ನಿರ್ಮಾಣ ಮಾಡುವಂಥದ್ದು, ಶಾಕ್ನಿಂದ ಓಡೋಗುವಂಥದ್ದು, ಅದು ಮತ್ತೆ ಬರದೇ ಇರೋ ಹಾಗೆ ಆ ಥರದ್ದು ಸೋಲಾರ್ ಬೇಲಿಗಳನ್ನ ನಿರ್ಮಾಣ ಮಾಡುವಂಥದ್ದು, ಅದಕ್ಕೆ ಸಬ್ಸಿಡಿ ಎಲ್ಲ ಸರ್ಕಾರದಿಂದ ಸಿಗ್ತಾ ಇದೆ ಕೂಡ ಹಾಗೆ ನಿರ್ಮಾಣ ಮಾಡೋದಕ್ಕೆ. ಖಂಡಿತ. ಆ ನಿಟ್ಟಿನಲ್ಲಿ ಒಂದು ಸೋಲಾರ್ ತಂತಿ ಸಬ್ಸಿಡಿ ಅಂದಾಗ ನಾವು ನಮ್ಮ ಪ್ರಾಣಿ ಬರಬಾರ್ದು ಅಂತ ಅವ್ರು ಕೇಳ್ಕೊತಾರೆ. ಅದಾಗಿಯೂ ಬಂದಾಗಿ ತಾವು ಹೇಳ್ದಂಗೆ ಸೋಲಾರ್ದು 50-50 ಅಂದರೆ 50% ನಾವು 50% ಅವ್ರು ಹಾಕಿ ಸೋಲಾರ್ ತಂತಿಗಳನ್ನು ನಿರ್ಮಾಣ ಮಾಡಿ ಕೊಡ್ತಾ ಇದ್ದೇವೆ. ನಾವು ರೈತರಿಗೆ ಏನು ಕೊಡ್ತೀವಿ ಅನ್ನೋದು ಕೂಡ ಇಂಪಾರ್ಟೆಂಟು. ಅರಣ್ಯ ಇಲಾಖೆ ಅಂದರೆ ಕಟ್ಟುನಿಟ್ಟಾಗಿ ನೀವು ಕಾಡಿಗೆ ಬರಬೇಡಿ ಕಾಡಿಗೆ ಬರಬೇಡಿ ಅಂದರೆ ಮೊದಲೆಲ್ಲ ಸಾಮಾನ್ಯ ಎಲ್ಲರೂ ಕೂಡ ಸೌದೆಗೆಲ್ಲ ಕಾಡಿಗೆ ಹೋಗ್ತಾಯಿದ್ರು ಅಥವಾ ಒಂದು ದನಗಳು ಮೇಯ್ಸಕ್ಕೆ ಹೋಗ್ತಾಯಿದ್ರು. ಈಗೆಲ್ಲ ಪೂರ್ತಿ ಬಂದ್ ಮಾಡಿದ್ಮೇಲೆ ನಾವು ಅವರಿಗೆ ಈ ರೀತಿಯ ದನಗಳಿಗೆ ಮೇಯಿಸ್ಲಿಕ್ಕೆ ದನಗಳಿಗೆ ಮೇವು ಬೇಕು ಮೊದಲು ಕಾಡಲ್ಲಿ ಮೇಯಿಸ್ತಾ ಇದ್ರು, ನೀವು ಕಾಡಿಗೆ ಬರಬೇಡಿ ಅಂತ ಹೇಳಿದಾಗ ಅವ್ರಿಗೆ ಗೋಸಾಲ ಮಾಡ್ತಕ್ಕಂಥ ಒಂದು ಇದು, ಇದನ್ನು ಕೂಡ ನಾವು ಒಂದು ಕ್ಯಾಲ್ಕುಲೇಷನ್ ಮಾಡಿದ್ದೇವೆ. ಅಂದರೆ ಒಂದು ಹಳ್ಳಿಯಲ್ಲಿ ಎಷ್ಟು ದನಗಳಿದ್ದಾವೆ, ಆ ದನಗಳು ಎಷ್ಟು ಇದು ಮೇವನ್ನು ಬೇಕಾಗುತ್ತೆ, ಆ ಮೇವನ್ನು ನಾವು ಅವ್ರಿಗೆ ಯಾವ ರೀತಿ ನಾವು ಅರಣ್ಯ ಇಲಾಖೆಯಿಂದ ಆಗ್ಬೋದು ಅಥವಾ ಬೇರೆ ಇಲಾಖೆಗಳ ಕೈಗೂಡಿಸಿ ಎಷ್ಟು ಮೇವನ್ನು ನಾವು ಅವ್ರಿಗೆ ಕೊಡ್ಬೋದು, ಹಂಗಾಗಿ ಅವರು ಸ್ಟಾಲ್ ಫೀಡಿಂಗ್ ಮಾಡಿಕೊಂಡು ಅದನ್ನೇ ಒಂದು ಉತ್ತಮವಾಗಿ ಮಾಡ್ತಕ್ಕಂಥದ್ದು. ಮತ್ತು ಸೋಲಾರ್ ಮಾಡ್ತಕ್ಕಂಥದ್ದು, ಮತ್ತು ಮುಖ್ಯವಾಗಿ ನಾವು ನಮ್ಮ ಸಂಘನ ಒಂದು ಇದರಿಂದ ಮಾಡಿ ಅವ್ರಿಗೆ ಗ್ಯಾಸ್ಗಳನ್ನ ಕೊಟ್ಟಿದ್ದೇವೆ. ಈ ಗ್ಯಾಸ್ಗಳು ಏನಾಗಿದೆ, ಗ್ಯಾಸ್ ಕನೆಕ್ಷನ್ ಎಸ್ಪೆಷಲಿ ಆ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ನಮ್ಮ ಈ ಯಾರು ಗಿರಿಜನರಿದ್ದಾರೆ, ನಮ್ಮ ಆದಿವಾಸಿ ಗಿರಿಜನರುಗಳಿದ್ದಾರೆ, ಅವ್ರಿಗೆಲ್ಲ ಗ್ಯಾಸ್ ಕನೆಕ್ಷನ್ಸು ಎಲ್ರಿಗೂ ಕೊಟ್ಟಿದ್ದೀವಿ. ಪ್ರಸ್ತುತ ಸುಮಾರು ಒಂದು 50,000 ಮೇಲೆ 50,000 ಕನೆಕ್ಷನ್ಸ್ನ ಕೊಟ್ಟಿದ್ದೇವೆ. ಆ ಗ್ಯಾಸ್ ಕನೆಕ್ಷನ್ನ ಕೊಟ್ಟು ಅವ್ರಿಗೆಲ್ಲ ಫ್ರೀಯಾಗಿ ಕೊಟ್ಟ ಮೇಲೆ ಈ ಗ್ಯಾಸ್ ರೀಫಿಲ್ಲಿಂಗ್ ಅವಶ್ಯಕತೆ ಇದೆ. ಯಾಕಂದರೆ ಈಗ ತಮ್ಗೆ ಗೊತ್ತಿದ್ದಂಗೆ ಬೆಲೆ, ಗ್ಯಾಸ್ದು ಬೆಲೆ ಜಾಸ್ತಿ ಆಗಿದೆ, ಅವರು ತಗೊಳ್ಳಿಕ್ಕೆ ಆಗದಿದ್ದ ಪಕ್ಷದಲ್ಲಿ ಈ ವರ್ಷ ನಾವು ಹೋದ ವರ್ಷ ಒಂದು 2 ವರ್ಷದಿಂದನೇ ಅದನ್ನು ನಾವು ರೀಫಿಲ್ ಮಾಡ್ತಕ್ಕಂಥದ್ದು, ವರ್ಷಕ್ಕೆ ಒಂದು 3 ಸಿಲಿಂಡ್ರು ಅಥವಾ 4 ಸಿಲಿಂಡ್ರು ಫ್ರೀ ಕೊಡ್ತಕ್ಕಂಥ ಒಂದು ಯೋಜನೆಯನ್ನು ಕೂಡ ತಂದಿದ್ದೇವೆ. ಅಂದರೆ SCP TSP ಅನ್ನೋ ಒಂದು ಸರ್ಕಾರದ ಮಹತ್ವದ ಒಂದು ದೊಡ್ಡ ಯೋಜನೆಗಳಿದ್ದಾವೆ. ಆ ಯೋಜನೆಗಳ ಮುಖಾಂತರ ಈ ಎಸ್ಪೆಷಲಿ ಈ ಆದಿವಾಸಿಗಳಿಗೆ ಮತ್ತು ನಮ್ಮ ಪರಿಶಿಷ್ಟ ಜಾತಿ ಮತ್ತು ಪಂಗಡದವರಿಗೆ ಗ್ಯಾಸ್ಗಳನ್ನು ರೀಫಿಲ್ ಮಾಡಿ ಕೂಡ ಕೊಡ್ತಾ ಇದ್ದೇವೆ. ಹಿಂಗಾಗಿ ನಾವು ರೈತರಿಗೆ ಸ್ವಲ್ಪ ಕಾನ್ಫಿಡೆನ್ಸ್ ತೊಗೊಂಡಿದ್ದಾದರೆ ಎಲ್ಲ ಬೇಟೆಗಳು ಕಡಿಮೆ ಆಗುತ್ತೆ, ಮಾನವ ಪ್ರಾಣಿ ಸಂಘರ್ಷದಲ್ಲಿ ಅವ್ರ ಸಹಕಾರವನ್ನು ಕೂಡ ನಾವು ಬಯಸ್ಬೋದು. ಹೌದು, ಹಿಂದೆ ಗೋಮಾಳ ಅಂತ ಇರ್ತಾ ಇತ್ತು, ನೀವು ಮಾತಾಡಿದ್ರಿ, ಪ್ರಸ್ತಾಪ ಮಾಡಿದ್ರಿ, ಹಿಂದೆ ದನಗಳು ಮೇಯಿಸೋದಕ್ಕೆ ಅಂತ ಒಂದಿಷ್ಟು ಜಾಗಗಳನ್ನ ನಿರ್ಮಾಣ ಮಾಡ್ಕೊಂಡಿರ್ತಾ ಇದ್ರು ರೈತರೇ ಅಥವಾ ಹಳ್ಳಿಯವರು, ಒಂದಿಷ್ಟು ಗೋಮಾಳ ಅಂತ ಒಂದು ಜಾಗಗಳು. ಈ ಗೋಮಾಳಗಳು ಮಾಯ ಆಗ್ತಾ ಇದೆ. ಬಹುಶಃ ನೀವು ಅಂದಾಗೆ, ನೀವು ಹೇಳದಾಗೇನೆ, ಅರಣ್ಯದ ಅಂಚಿನಲ್ಲಿ ಈ ಥರದೊಂದು ಗೋಮಾಳಗಳನ್ನ ಅವರಿಗಾಗಿಯೇ ನಿರ್ಮಾಣ ಮಾಡಿಕೊಟ್ರೆ ಬಹುಶಃ ಈ ಥರದ ಸಂಘರ್ಷ ಮತ್ತು ನಿಮ್ಮ ಜೊತೆಗೆ ಕೈ ಜೋಡಿಸುವಂಥ ಪ್ರಕ್ರಿಯೆಗಳು ಜಾಸ್ತಿ ಆಗ್ಬೋದೇನೋ ಅಂತ ಅನಿಸುತ್ತೆ ನನಗೆ. ಈ ಥರದೊಂದು ವ್ಯವಸ್ಥೆ ಆದರೆ ಭಾಳ ಉತ್ತಮ ಅಂತ ಅನಿಸುತ್ತೆ. ಹಾಗಾಗಿ ಈಗ ಕೊನೆಗೆ ರೈತರಿಗೆ ಏನು ಹೇಳೋದಕ್ಕೆ ಬಯಸ್ತೀರಿ? ಈ ಜಾಗೃತಿ ಬಗ್ಗೆ ಎಲ್ಲ ಹೇಳಿದ್ರಿ, ನಾವೇನೇನು ಜಾಗೃತಿ ಮಾಡ್ತಾ ಇದ್ವಿ ಅಂತ. ಈಗ ಸಾಮಾನ್ಯವಾಗಿ ರೈತರಿಗೆ ಇಂಥದ್ದೇ ಬೆಳೆ ಬೆಳೀರಿ ಅಂತ ಹೇಳೋದಕ್ಕೂ ಆಗೋದಿಲ್ಲ, ಭಾಳ ಕಷ್ಟ ಆಗುತ್ತೆ. ಯಾಕೆಂದರೆ ಅವರು ಫ್ಯೂಚರ್ಸು, ಅವ್ರ ಭವಿಷ್ಯ ಮತ್ತು ಅವರಿಗೆ ಎಷ್ಟು ಲಾಭ ಬರುತ್ತೆ ಇಂಥವನ್ನೇ ನೋಡಿಕೊಂಡು ಬೆಳೆಗಳನ್ನ ಬೆಳೀತಾರೆ. ಏನು ಹೇಳೋದಕ್ಕೆ ಬಯಸ್ತೀರಿ ರೈತರಿಗೆ? ರೈತರು ಈಗ ಪ್ರಸ್ತುತವಾಗಿ ತುಂಬ ಕಷ್ಟದಲ್ಲಿದ್ದಾರೆ. ಅವರಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟೇ, ನಾನು ಮೊನ್ನೆ ಹೋಗಬೇಕಿದ್ರೆ ಒಬ್ಬ ತಂದೆ 3 ಜನ ಹೆಣ್ಣುಮಕ್ಕಳು ಮತ್ತು ಒಬ್ಬ ಮಗನ ಇಟ್ಕೊಂಡು ಹತ್ತಿ ಹಾಕ್ತಾ ಇದ್ದಾನೆ. ಹತ್ತಿ ಹಾಕಿದ ಮೇಲೆ ಹತ್ತಿ ಹಾಕಿ ಬಂದಿರತಕ್ಕಂಥ ಹತ್ತಿಗೆ ಗೊಬ್ಬರ ಹಾಕ್ತಾನೆ. ಮಕ್ಕಳು ರಜದಲ್ಲಿ ಬಂದಿದ್ದಾರೆ, ಬೇಸಿಗೆ ರಜಾ, ರಜದಲ್ಲಿ ಅವರಿಗೆ ಸ್ವಲ್ಪ ಮಕ್ಕಳು ಆರಾಮಾಗಿರಲಿ ಅಂತೇಳಿ ಬಿಟ್ಟರೆ ಅವರೀಗ ಪಾಪ ಮಕ್ಕಳನ್ನು ಕೂಡ ಉಪಯೋಗಿಸ್ಕೊಂಡು, ಅಂದರೆ ಅವರು ಉಪಯೋಗಿಸಿದ್ರೇನೋ ನಾವು ಕೂಡ ಮೊದಲು ಮಾಡ್ತಾ ಇದ್ವಿ, ಈಗಲೂ ಮಾಡ್ತಾ ಇದ್ದಾರೆ. ಅಂದರೆ ತುಂಬ ಕಷ್ಟದಲ್ಲಿ ಬೆಳೀತಕ್ಕಂಥ ಬೆಳೆನ ರಕ್ಷಿಸತಕ್ಕಂಥದ್ದು ನಮ್ಮ ಕರ್ತವ್ಯ. ಅವ್ರಿಗೆ ನಾವು ಫಸ್ಟು ನಮ್ಮ ಅರಣ್ಯ ಇಲಾಖೆಯಿಂದ ಸಹಕಾರವನ್ನು ಕೊಡ್ತಕ್ಕಂಥದ್ದು. ಅಂದರೆ ಆನೆ ಬರೆದಿದ್ದಂಗೆ ಏನೇನು ನಾವು ಅಥವಾ ಯಾವುದೇ ಪ್ರಾಣಿ ಬರೆದಿದ್ದಂಗೆ ಮಾಡ್ತಕ್ಕಂಥದ್ದು. ನಾನು ರೈತರಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಇಷ್ಟು ಕಷ್ಟಪಟ್ಟು ಬೆಳೆದಿರ್ತಕ್ಕಂಥ ಬೆಳೆಗೆ ನಾವು ನಮ್ಮಲ್ಲ ಶಕ್ತಿ ಮೀರಿ ನಾವು ದುಡಿದು ನಮ್ಮ ಅರಣ್ಯ ಇಲಾಖೆಯಲ್ಲಿ ಬರ್ತಕ್ಕಂಥ ಎಲ್ಲ ಸಂಪನ್ಮೂಲಗಳನ್ನು ಓಡಿಸಿ ತಡಿತೀವಿ. ಆದಾಗ್ಯೂ ನೀವು ನಿಮ್ಮ ಪ್ರಾಣಿಗಳನ್ನು, ಅಂದರೆ ನೀವು ಇದು ನಾವು ಯಾವಾಗಲೂ ಹೇಳ್ತೀವಿ, ಅರಣ್ಯ ಇಲಾಖೆ ಪ್ರಾಣಿ, ಅರಣ್ಯ ಇಲಾಖೆ ನಿಮ್ಮ ಆನೆ, ನಿಮ್ಮ ಇದು ನಮ್ಮ ಆನೆ ಅಲ್ಲ, ಇದು ನಮ್ಮ ಹುಲಿ ಅಲ್ಲ, ನಮ್ಮ ಇದು ನೀವು ಸಾಕಿರ್ತಕ್ಕಂಥದ್ದು ಅಥವಾ ನಿಮ್ಮ ಕೋಆಪ್ರೇಷನಿಂದ ಉಳಿದಿದೆ. ಇಲ್ಲಿ ನಾವು ಯಾರು ರೈತರು ಕೇಳ್ಕೊಳ್ಳೋದು, ಇಲ್ಲಿ ನೀವು ಬೇಲಿಯಾಗಿರ್ಬೇಕಷ್ಟೆ, ನೀವು ಬೇಲಿಯಾಗಿರಬೇಕು. ರೈತರೇ ಅಥವಾ ಕಾಡಂಚಲಿರ್ತಕ್ಕಂಥ ಆದಿವಾಸಿಗಳು ಅಲ್ಲಿರ್ತಕ್ಕಂಥ ಸುತ್ತಮುತ್ತಲಿನ ಜನಗಳೇ ಈ ಒಂದು ಕಾಡಿನ ಬೇಲಿ. ಏಕೆಂದರೆ ಮೊದಲು ಕಾಡಲ್ಲಿ ಇದ್ದಂಥ ನಮ್ಮ ಆದಿವಾಸಿಗಳು ಮತ್ತೆಲ್ಲ ಹೊರಗಡೆ ನಮ್ಮ ಈಗ ಕಾಡಂಚಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅವರಲ್ಲಿ ಈಗ ಹಿಂಗೆ ಸಹಕಾರ ಕೊಡ್ತಾ ಇದ್ದಾರೆ, ಈ ಸಹಕಾರವನ್ನು ಇನ್ನೂ ಯಥೇಚ್ಛವಾಗಿ ಕೊಟ್ಟಿದ್ದೆ ಆದರೆ ನಾವು ಖಂಡಿತವಾಗಿಯೂ ಸಂಪನ್ಮೂಲಗಳನ್ನು, ಅಂದರೆ ನಮಗೀಗೆಲ್ಲ ಬೇಕಾಗಿದೆ, ಕಾಡಿನ ಅವಶ್ಯಕತೆ ಎಷ್ಟು ಅನ್ನೋದನ್ನು ಇಡೀ ಪ್ರಪಂಚಕ್ಕೆ ಗೊತ್ತಾಗ್ತಿದೆ, ಮತ್ತು ಒಂದು ಚಿಕ್ಕ ಮಗುವಿಂದ ದೊಡ್ಡವ್ರಿಗೆ ಗೊತ್ತಾಗಿದೆ. ಅದರ ಅವಶ್ಯಕತೆ ಈ ಕೊರೋನಾ ಅಥವಾ ಕೋವಿಡ್ ಬಂದಾಗಿಂದ ಗೊತ್ತಾಗಿದೆ, ಅದರ ಅವಶ್ಯಕತೆ, ಅದರ ಆಕ್ಸಿಜನ್ ಅಥವಾ ಆಮ್ಲಜನಕದ ಅವಶ್ಯಕತೆ ಎಷ್ಟು ಅಂತ ಗೊತ್ತಾಗಿದೆ. ಹಂಗಾಗಿ ತಾವೆಲ್ಲ ಕೈ ಜೋಡಿಸ್ಬೇಕು, ಮತ್ತು ಆದಷ್ಟು ಕಾಡಂಚಲಿರ್ತಕ್ಕಂಥದ್ದು ಅರಣ್ಯ ಇಲಾಖೆ ಕೈ ಜೋಡಿಸೋದ್ರ ಜೊತೆಗೆ ನೀವು ಇದು ನಮಗೆ ಕಾಡಿಗೆ ನೀವೇ ಬೇಲಿಯಾಗಿರಬೇಕು. ಇದ್ರ ಜೊತೆಗೆ ನೀವು ಬೇಲಿಯಾದರೆ ನಮ್ಮ ಅರಣ್ಯದಲ್ಲಿರ್ತಕ್ಕಂಥ ಎಲ್ಲ ಬೇಲಿಗಳು, ಸೋಲಾರ್ ಬೇಲಿ ಇರ್ಬೋದು, ಆನೆ ತಡಕಂಬಿನ ಬೇಲಿ ಇರ್ಬೋದು, ಮತ್ತು ರೈಲ್ವೆ ಕಂಬಿ ಬೇಲಿಗಳನ್ನು ನಾವು ಮಾಡಿಕೊಡ್ತೇವೆ. ಇದನ್ನ ಯಥೇಚ್ಛವಾಗಿ ಇನ್ನೂ ಮಾಡಿ ಎಫೆಕ್ಟಿವ್ ಆಗಿ ಹಂದಿ ಮತ್ತು ಜಿಂಕೆಗಳು ಕೂಡ ಬರ್ತಿದ್ದಂಗೆ ನಿಮಗೆ ಸಹಕಾರ ಕೊಡ್ತೇವೆ. ಈ ನಿಟ್ಟಿನಲ್ಲಿ ತಾವೆಲ್ಲ ರೈತರು ನಮ್ಮ ಜೊತೆ ಕೈ ಜೋಡಿಸ್ಬೇಕಂತ. ಮತ್ತು ಮುಖ್ಯವಾಗಿ ಮತ್ತೊಮ್ಮೆ ನಾನು ಈ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಆಲ್ಮೋಸ್ಟ್ ಮನೆಗಳಲ್ಲಿ ಮತ್ತು ಕಾಡಂಚಲ್ಲಿ ಮತ್ತು ಮುಖ್ಯವಾದ ಕಾಡುಗಳಲ್ಲಿ, ಬಂಡೀಪುರ, ನಾಗರಹೊಳೆ ಈ ಥರ ದೊಡ್ಡ ದೊಡ್ಡ ಕಾಡಲ್ಲಿ ಮತ್ತು ದೇವಸ್ಥಾನಗಳಲ್ಲಿ ಪ್ಲಾಸ್ಟಿಕ್ಕನ್ನು ನಿಲ್ಲಿಸಬೇಕು ಅಂತ ಕೇಳ್ಕೊಳ್ತಾ ಇದೆ. ಭಾಳ ಒಳ್ಳೆಯ ಸರ್, ಭಾಳ ಒಳ್ಳೆಯ ಮಾತುಗಳನ್ನ ಹೇಳಿದ್ರಿ. ಯಾಕೆಂತೇಳಿದ್ರೆ ನಾವು ನಮ್ಮದು ಒಂದು ಮಾತುಗಳಿದೆ, ಏನು ಅಂತೇಳಿದರೆ ಕಾಡು ಸುಭಿಕ್ಷವಾಗಿದ್ದರೆ, ಸುರಕ್ಷಿತವಾಗಿದ್ದರೆ ನಮ್ಮ ಕುಡಿಯೋದಕ್ಕೆ ಒಂದು ಲೋಟ ನೀರು ಮನೇಲಿ ಸಿಗತ್ತೆ ಅನ್ನುವಂಥದ್ದು. ಒಂದು ಹುಲಿ ಆರಾಮಾಗಿತ್ತು, ಆರೋಗ್ಯಕರವಾಗಿತ್ತು ಕಾಡಲ್ಲಿ ಅಂತ ಹೇಳಿದ್ರೆ, ನಾವು ಕುಡಿಯೋದಕ್ಕೆ ಮತ್ತು ನಾವು ಬೆಳೆ ಬೆಳೆಯೋದಕ್ಕೆ ನೀರು ಸುಭಿಕ್ಷವಾಗಿ ಸಿಗತ್ತೆ ಅನ್ನೋಂಥದ್ದು. ಹಾಗಾಗಿ ಕಾಡು ನಮಗೆ ತೀರಾ ಅಗತ್ಯ ಇವತ್ತಿನ ದಿನಗಳಲ್ಲಿ. ಎಲ್ಲರ ಪೇಟೆಯಲ್ಲಿರೋರಿಗೆಲ್ಲ ಈಗ ಅರ್ಥ ಆಗ್ತಾ ಇದೆ, ಗೊತ್ತಾಗ್ತಾ ಇದೆ, ಕಾಡು ಸುರಕ್ಷಿತವಾಗಿರಬೇಕು, ಕಾಡಂಚಿನಲ್ಲಿರುವಂಥ ಜನನೂ ಕೂಡ ಸುರಕ್ಷಿತವಾಗಿರಬೇಕು. ಹಾಗಿದ್ದಾಗ ಪೇಟೆಯಲ್ಲಿರುವಂಥ ನಾವು ಸುಭಿಕ್ಷವಾಗಿ ಮತ್ತು ಸುರಕ್ಷಿತವಾಗಿ ಇರ್ತೇವೆ ಅನ್ನೋಂಥದ್ದು. ಹಾಗಾಗಿ ಇಷ್ಟೊತ್ತು ಮಾನವ ಮತ್ತು ವನ್ಯಜೀವಿ ಸಂಘರ್ಷದ ಪರಿಣಾಮಗಳು ಮತ್ತು ಅದರ ಪರಿಹಾರಗಳು ಈ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನ ತಿಳಿಸ್ಕೊಟ್ರಿ. ಹಾಗಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ ಸರ್. ಥ್ಯಾಂಕ್ ಯು, ತುಂಬ ಧನ್ಯವಾದಗಳು. ಆಕಾಶವಾಣಿ ಮತ್ತು ಕೇಳಿರ್ತಕ್ಕಂಥ ಎಲ್ಲ ನಮ್ಮ ಬಂಧುಗಳಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಇದುವರೆಗೆ ಮಾನವ ಹಾಗೂ ವನ್ಯಜೀವಿ ಸಂಘರ್ಷದಿಂದ ರೈತನ ಮೇಲಾಗುವ ಪರಿಣಾಮಗಳು ಮತ್ತು ಪರಿಹಾರ ಈ ಬಗ್ಗೆ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ಹೆಡಿಯಾಲ ಉಪವಿಭಾಗದ ಸಹಾಯಕ ಅರಣ್ಯ ಸಂರಕ್ಷಣಾ ಅಧಿಕಾರಿ ಕೆ ಪರಮೇಶ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಜಿ ಶಾಂತಕುಮಾರ್. ರೈತ ಕೇಳುಗರೆ, ಈಗ ಒಂದು ಜನಪದ ಗೀತೆಯನ್ನು ಕೇಳೋಣ. ಹಾಡಿದ್ದಾರೆ ಎಲ್ಜಿ ಸಹೋದರಿಯರು. ಮಲ್ಲಯ್ಯನಿರುವುದು ಇಲ್ಲಿಗೆ ಗಾವುದ, ಮಲ್ಲಯ್ಯನ ಮಡದಿ ಮಲುಗಮ್ಮ, ಕೋಲನ್ನ ಕೋಲು ಕೋಲು, ಕೋಲನ್ನ ಕೋಲು ಕೋಲೆ, ಕೋಲನ್ನ ಕೋಲು ಕೋಲು, ಕೋಲನ್ನ ಕೋಲು ಕೋಲೆ. ಮಲ್ಲಯ್ಯನ ಮಡದಿ ಮಲುಗಮ್ಮನಿರುವುದು ಕಲ್ಲು ಮಳಿಗೆ ಕೈಲಾಸ, ಕೋಲನ್ನ ಕೋಲು ಕೋಲು, ಕೋಲನ್ನ ಕೋಲು ಕೋಲೆ, ಕೋಲನ್ನ ಕೋಲು ಕೋಲು, ಕೋಲನ್ನ ಕೋಲು ಕೋಲೆ. ಕೋಲು ಕೋಲು, ಕೋಲನ್ನ ಕೋಲು ಕೋಲೆ, ಕೋಲನ್ನ ಕೋಲು ಕೋಲು, ಕೋಲನ್ನ ಕೋಲು ಕೋಲೆ. ಕಲ್ಯಾಣ ನಮ್ಮ ಮನೆಯಾತ್ಮಲೈನೋರೆ ಗಲ್ಲೆಯ ಸಾಗಿ ಬರ ಹೇಳಿ, ಕೋಲನ್ನ ಕೋಲು ಕೋಲು, ಕೋಲನ್ನ ಕೋಲು ಕೋಲೆ, ಕೋಲನ್ನ ಕೋಲು ಕೋಲು, ಕೋಲನ್ನ ಕೋಲು ಕೋಲೆ. ಮಲ್ಲಯ್ಯ ಶಿವನೇ ನೀವೆಲ್ಲ ಬೆಳಿಗ್ಗೆ ಬಿಟ್ರಿ, ಮಲ್ಲಿಗೆ ಬೆಳೆದ ಮದ್ದಿ ಗಟ್ಟ, ಕೋಲನ್ನ ಕೋಲು ಕೋಲು, ಕೋಲನ್ನ ಕೋಲು ಕೋಲೆ, ಕೋಲನ್ನ ಕೋಲು ಕೋಲು, ಕೋಲನ್ನ ಕೋಲು ಕೋಲೆ. ಮಲ್ಲಿಗೆ ಬೆಳೆದ ಮತಿಗಟ್ಟ ನೂರು ಮುಂದೆ ಬಯಲಾಗಿ ಬಿಟ್ಟರು ಪರಿಚಯ, ಕೋಲನ್ನ ಕೋಲು ಕೋಲು, ಕೋಲನ್ನ ಕೋಲು ಕೋಲೆ, ಕೋಲನ್ನ ಕೋಲು ಕೋಲು, ಕೋಲನ್ನ ಕೋಲು ಕೋಲೆ. ಮಧ್ಯಾಹ್ನಕ್ಕೆ ಮಳೆ ಬಂದು ಇಬ್ಬನಿಗೆ ಕೆರೆ ತುಂಬಿ ಮಗು ಈ ಬೂತಿ ತೆರೆ ಹುಯ್ದು, ಕೋಲನ್ನ ಕೋಲು ಕೋಲು, ಕೋಲನ್ನ ಕೋಲು ಕೋಲೆ, ಕೋಲನ್ನ ಕೋಲು ಕೋಲು, ಕೋಲನ್ನ ಕೋಲು ಕೋಲೆ. ಮಗ್ಗು ಈ ಬೂತಿ ತೆರೆ ಹುಯ್ದು ಮಲ್ಲಯ್ಯನ ಮಧ್ಯಾಹ್ನದ ಪೂಜೆ ಸಾಮು ಸಂದು, ಕೋಲನ್ನ ಕೋಲು ಕೋಲು, ಕೋಲನ್ನ ಕೋಲು ಕೋಲೆ, ಕೋಲನ್ನ ಕೋಲು ಕೋಲು, ಕೋಲನ್ನ ಕೋಲು ಕೋಲೆ. ನಾಗಾಲ ಹುರಿ ಗೆಜ್ಜೆ, ನಾಗಾಲ ಕೀರು ಗೆಜ್ಜೆ, ನಾಗ ಬೆಳೆರಿ ಮಗುರಂಬ, ಕೋಲನ್ನ ಕೋಲು ಕೋಲು, ಕೋಲನ್ನ ಕೋಲು ಕೋಲೆ, ಕೋಲನ್ನ ಕೋಲು ಕೋಲು, ಕೋಲನ್ನ ಕೋಲು ಕೋಲೆ. ನಾಗ ಬೆಳಿಲಿ ಮಗ್ರಂ ಹಾಕಿದ್ರೆ ಹೊರಟವು ಮನೋಮಿ ಬಾಬುಜಿಗೆ, ಕೋಲನ್ನ ಕೋಲು ಕೋಲು, ಕೋಲನ್ನ ಕೋಲು ಕೋಲೆ, ಕೋಲನ್ನ ಕೋಲು ಕೋಲು, ಕೋಲನ್ನ ಕೋಲು ಕೋಲೆ. ಆನೆ ಸುಂದರವಾಗಿ ಅಂಗಳದ ಗೈದವೆ ಜಾಣ ತಾನೇಕೆ ಹೊರಡಾನೆ, ಕೋಲನ್ನ ಕೋಲು ಕೋಲು, ಕೋಲನ್ನ ಕೋಲು ಕೋಲೆ, ಕೋಲನ್ನ ಕೋಲು ಕೋಲು, ಕೋಲನ್ನ ಕೋಲು ಕೋಲೆ. ಜಾಣನು ತಾನೇಕೆ ಹೊರಡನ್ಯಳೋ ನಿನ್ನ ತೋಣು ಲಾಲಿಸಿ ಕರುದಾವೆ, ಕೋಲನ್ನ ಕೋಲು ಕೋಲು, ಕೋಲನ್ನ ಕೋಲು ಕೋಲೆ, ಕೋಲನ್ನ ಕೋಲು ಕೋಲು, ಕೋಲನ್ನ ಕೋಲು ಕೋಲೆ. ಜಾತುರೆಗೆ ತಟ್ಟಂತ ಜೋತೂರು ನೀದಾನೆ ಜಾತಿ ಮುತ್ತುಳಿಳಿಲಾಕಿ, ಕೋಲನ್ನ ಕೋಲು ಕೋಲು, ಕೋಲನ್ನ ಕೋಲು ಕೋಲೆ, ಕೋಲನ್ನ ಕೋಲು ಕೋಲು, ಕೋಲನ್ನ ಕೋಲು ಕೋಲೆ. ಜಾತಿ ಮುತ್ತುಗಳನ್ನು ಇಳಿಲಾಕಿ ಮಲ್ಲಯ್ಯ ಮಾನೋಮಿ ಗಂಡ ನಡುತ್ತಾರೆ, ಕೋಲನ್ನ ಕೋಲು ಕೋಲು, ಕೋಲನ್ನ ಕೋಲು ಕೋಲೆ, ಕೋಲನ್ನ ಕೋಲು ಕೋಲು, ಕೋಲನ್ನ ಕೋಲು ಕೋಲೆ. ಅಂದಲಂದಲ ರಂಗಳಿಸಿ ಬರುತ್ತವೆ ಅಂಬಿಳಿದ ಅನಾರುಗಾವು, ಕೋಲನ್ನ ಕೋಲು ಕೋಲು, ಕೋಲನ್ನ ಕೋಲು ಕೋಲೆ, ಕೋಲನ್ನ ಕೋಲು ಕೋಲು, ಕೋಲನ್ನ ಕೋಲು ಕೋಲೆ. ಅಂಬಿಳಿದ ಅಣ್ಣ ಅರುಗಾತ್ಮಲಯ್ಯನ ಅಂದರ ಕರುಣಿಗಳಿಗೆವು, ಕೋಲನ್ನ ಕೋಲು ಕೋಲು, ಕೋಲನ್ನ ಕೋಲು ಕೋಲೆ, ಕೋಲನ್ನ ಕೋಲು ಕೋಲು, ಕೋಲನ್ನ ಕೋಲು ಕೋಲೆ, ಕೋಲನ್ನ ಕೋಲು ಕೋಲು, ಕೋಲನ್ನ ಕೋಲು ಕೋಲೆ. ಇದುವರೆಗೆ ಎಲ್ಜಿ ಸಹೋದರಿಯರು ಹಾಡಿರುವ ಜನಪದ ಗೀತೆಯೊಂದನ್ನು ಕೇಳಿದಿರಿ. ರೈತ ಬಂಧುಗಳೇ, ನಮ್ಮ ನಾಳಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಮುಂಗಾರು ಹಂಗಾಮಿಗೆ ಭತ್ತದ ಕೃಷಿಯಲ್ಲಿ ಆಧುನಿಕ ಬೇಸಾಯ ತಾಂತ್ರಿಕತೆಗಳು, ಈ ಕುರಿತು ICARJSS ಕೃಷಿ ವಿಜ್ಞಾನ ಕೇಂದ್ರದ ಬೇಸಾಯ ಶಾಸ್ತ್ರದ ವಿಜ್ಞಾನಿ ಡಾಕ್ಟರ್ ಶ್ಯಾಮರಾಜ್ ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗವನ್ನು ಕೇಳುವಿರಿ. ಸಂದರ್ಶಕರು ಜಿ ಶಾಂತಕುಮಾರ್. ರೈತ ಸ್ನೇಹಿತರೆ, ಇಲ್ಲಿಗೆ ನಮ್ಮ ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮ ಮುಗಿಯಿತು. ಮತ್ತೆ ನಮ್ಮ ನಿಮ್ಮ ಭೇಟಿ ನಾಳಿನ ಕೃಷಿರಂಗ ಕಿಸಾನ್ ವಾಣಿಯಲ್ಲಿ. ಅಲ್ಲಿಯವರೆಗೆ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇದುವರೆಗೆ ಕೃಷಿರಂಗ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಪ್ರಸಾರವಾಯಿತು.